ಅಂದರೆ ಈ ಮಂಗಳೂರಿನ ವಾತಾವರಣಕ್ಕೆ ಸುಲಭವಾಗಿ ಬೆಳೆಯುವಂಥದ್ದನ್ನು ಮುಖ್ಯವಾಗಿ ಬೆಳೆಸ್ತಾ ಇದ್ದೇನೆ. ಒಂದಷ್ಟು ತರಕಾರಿಗಳಾದ ಬೆಂಡೆ, ಟೊಮೆಟೊ, ಬದನೆ, ನುಗ್ಗೆ ಮತ್ತು ನಿತ್ಯಕ್ಕೆ ಬೇಕಾದಂಥ ಹಸಿಮೆಣಸು, ಗಾಂಧಾರಿ ಮೆಣಸು ಇತ್ಯಾದಿ, ಮತ್ತು ಬಳ್ಳಿ ತರಕಾರಿಗಳಾದ ಮುಖ್ಯವಾಗಿ ತೊಂಡೆ. ತೊಂಡೆಕಾಯಿ ಬಹಳಷ್ಟು ಆಗ್ತದೆ ನಮ್ಮ. ತೊಂಡೆಕಾಯಿ, ಹೀರೆ, ಪಡುವಲ, ಹಾಗಲಕಾಯಿ, ಹೀಗೆ ಒಂದಷ್ಟು ಗರಗಸದವರೆ, ಅದು ಮುಖ್ಯವಾಗಿ ಚಳಿಗಾಲದಲ್ಲಿ ಆಗುವಂಥದ್ದು, ಸೌತೆ ಇತ್ಯಾದಿ. ಮತ್ತು ಗೆಡ್ಡೆಗಳ ವಿಷಯಕ್ಕೆ ಬಂದಾಗ ನಾನು ಹೆಚ್ಚಾಗಿ ಬೆಳೆಯುವಂಥದ್ದು ಅರಶಿನ, ಗೆಣಸು ಮತ್ತು ಇತ್ತೀಚೆಗೆ ಸುವರ್ಣಗೆಡ್ಡೆಯನ್ನು ಕೂಡ ಬೆಳೆದಿದ್ದೇನೆ. ಈಗ ನೀವು ಮೊದಲಿಗೆ ತಾರಸಿ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವ ರೀತಿ ನೀವು ಮೊದಲು ತಯಾರಿಗಳನ್ನು ಮಾಡಿಕೊಂಡ್ರಿ? ತಾರಸಿ ಕೃಷಿಗೆ ಮುಖ್ಯವಾಗಿ ನಾವು ನೋಡಬೇಕಾದದ್ದು ಒಂದು ನೀರಿನ ವ್ಯವಸ್ಥೆ, ಮತ್ತೆ ಅತಿಯಾದ ಭಾರ ಬೀಳಬಾರದು, ಮತ್ತೊಂದು ನೀರು ಚೆನ್ನಾಗಿ ಹರಿದು ಹೋಗಬೇಕು. ಅದಕ್ಕೆ ತಕ್ಕದಾಗಿ ಆದಷ್ಟು ಹಗುರವಾದಂಥ ಚಟ್ಟಿ ವ್ಯವಸ್ಥೆಗಳು ಮತ್ತು ಮಣ್ಣನ್ನು ಜಾಸ್ತಿ ಉಪಯೋಗಿಸುವ ಬದಲು ಅದಕ್ಕೆ ಆಲ್ಟರ್ನೇಟ್ ಕೊಕ್ಕೋಪೀಟನ್ನು ಜಾಸ್ತಿಯಾಗಿ ಉಪಯೋಗಿಸುವಂಥದ್ದು, ಮತ್ತು ಈ ಭಾರ ಡಿಸ್ಟ್ರಿಬ್ಯೂಷನ್ ತಾರಸಿಯಲ್ಲಿ ಹೇಗೆ ಆಗಬೇಕು ಅಂಥದ್ದನ್ನು ಮುಖ್ಯವಾಗಿ ನೋಡಿಕೊಂಡು ಮಾಡಿರುವಂಥದ್ದು. ಅಂದರೆ ಮೊದಲಿಗೆ ಯಾವ ರೀತಿ ನೀವು ಮಾಡಿಕೊಂಡ್ರಿ? ಮೊದಲಿಗೆ ಮಣ್ಣಿನ ಮಿಶ್ರಣ, ಮಣ್ಣಿನ ಮಿಶ್ರಣಕ್ಕೆ ಏನೆಲ್ಲ ಬೇಕು, ನಾವು ನರ್ಸರಿಯಿಂದ ಮಣ್ಣು ತರ್ತಾ ಇದ್ದದ್ದು, ಮಣ್ಣು ಮತ್ತು ಅದಕ್ಕೆ ಕೊಕ್ಕೋಪೀಟ್ ಮತ್ತು ಭತ್ತದ ಹೊಟ್ಟು, ಅದು ಅದೆಲ್ಲಿ ನರ್ಸರಿಯಲ್ಲಿ ದೊರೆಯುತ್ತದೆ? ಇಲ್ಲ, ಅದು ಈ ಅಕ್ಕಿ ಮಿಲ್ಗಳಲ್ಲಿ ಸಿಗ್ತದೆ, ಅಲ್ಲಿಂದ ಒಂದಷ್ಟು ಅಮೌಂಟ್ ಅವರಿಗೆ ಕೊಟ್ಟರೆ ಗೋಣಿಯಲ್ಲಿ ಕೊಡ್ತಾರೆ, ಅದನ್ನು ತಂದು ಮತ್ತೆ ಒಣ ಎಲೆ ತರಗೆಲೆಗಳು ಅದರ ಸಂಗ್ರಹಣೆ ಅದಷ್ಟನ್ನು ಸೇರಿಸಿ ಒಂದು ಹಂತದವರೆಗೆ ಮಣ್ಣಿನ ಮಿಶ್ರಣ ಮಾಡಿ ಇಡುವಂಥದ್ದು. ನಂತರ ಗಿಡ ನೀಡುವ ಹೊತ್ತಿಗೆ ಅದಕ್ಕೆ ಒಂದಷ್ಟು ಅಂಶಗಳನ್ನು ಸೇರಿಸಬೇಕಾಗ್ತದೆ, ಗೊಬ್ಬರ ಸೇರಿಸಬೇಕು, ಒಂದು ಸ್ವಲ್ಪ ಸುಣ್ಣ, ಮತ್ತೆ ಈ ನಾನು ಟ್ರೈಕೋಡರ್ಮ ಮತ್ತು ಸುಡೋಮನಾಸ್ಗಳನ್ನು ಕೂಡ ಬಳಸಿದ್ದೇನೆ, ಯಾಕೆಂತ ಹೇಳಿದ್ರೆ ಮತ್ತು ಬೇವಿನ ಹಿಂಡಿ ಕೂಡ, ಅದು ಮಣ್ಣಿನ ಫಲವತ್ತತೆ, ಹೌದು, ಮಣ್ಣಿನ ಮಿಶ್ರಣದ ತಯಾರಿ ಅಂದ್ರೆ ಗಿಡ ನೆಡುವ ಹೊತ್ತಿಗೆ ಗಿಡಗಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಟ್ರೈಕೋಡರ್ಮ ಮತ್ತು ಸುಡೋಮನಾಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಆ ಮಣ್ಣಿಗೆ ಸೇರಿಸಿದ್ರೆ, ಮತ್ತು ಬೇವಿನ ಹಿಂಡಿ, ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆಯಾ? ಹೌದು ಹೌದು, ಸಿಗ್ತದೆ, ಆನ್ಲೈನ್ ಅಲ್ಲಿ ಕೂಡ ಸಿಗ್ತದೆ, ಹಂಪನಕಟ್ಟೆಯಲ್ಲಿ ಆಗ್ರೋ ಅಂಗಡಿ ಒಂದಿದೆ ಅಲ್ಲಿ ಸಿಗ್ತದೆ, ಮತ್ತೆ ಪುತ್ತೂರಿನಲ್ಲಿಯೂ ಒಂದಷ್ಟು ಕೃಷಿಗೆ ಬೇಕಾದಂತಹ ವಸ್ತುಗಳು ಸಿಕ್ಕುವಂತಲ್ಲಿಯೂ ಸಿಗ್ತದೆ. ಅದೆಲ್ಲ ಗಿಡಗಳನ್ನ ಬೆಳೆಸಲಿಕ್ಕೆ ನೀವು ಈಗ ಗ್ರೋ ಬ್ಯಾಗ್, ಪಾಟ್ಗಳು ಆ ತರದೆಲ್ಲ ಬಳಸ್ತೀರಾ? ಹೌದು, ಎಲ್ಲ ಸಾಧ್ಯವಾದಷ್ಟು ಮರುಬಳಕೆ ಮಾಡುವಂತದನ್ನ ನಾನು ನೋಡ್ತಾ ಇರೋದು. ಗ್ರೋ ಬ್ಯಾಗ್ಗಳು ಮತ್ತೆ ದೊಡ್ಡ ಮಣ್ಣಿನ ಚಟ್ಟಿಗಳು, ಗೋಧಿ ಹಿಟ್ಟು ಎಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಸಿಗ್ತದಲ್ವಾ, 5-10 kg ಅಂತದ್ದು ದೊಡ್ಡ ಕವರ್ಗಳು, ಮತ್ತೆ ಅಕ್ಕಿ ಚೀಲ ಅಥವಾ ಗೊಬ್ಬರ ತಂದ ಚೀಲಗಳು, ಮತ್ತೆ ಎಷ್ಟೋ ಸಲ ಈ ಹಳೆಯ ಬಕೆಟ್, ಪೇಂಟ್ ಬಕೆಟ್ ಅಂತದನ್ನೆಲ್ಲ ಕೂಡ ಉಪಯೋಗಿಸಿದ್ದೇನೆ ನಾನು ಗಿಡ ನೆಡ್ಲಿಕ್ಕೆ. ಒಡೆದು ಹೋದ ಹೂಜಿ, ಮತ್ತೆ ಎಷ್ಟೋ ಸಲ ಕೈಯಲ್ಲಿ ಕೂತು ಚೀಲಗಳನ್ನು ಹೊಲ್ದು ಅಂದ್ರೆ ನಮಗೀಗ ನಮ್ಮ ಸೈಜಿಗೆ ಅಂದ್ರೆ ಅಗಲವಾಗಿರುವಂತ ಬ್ಯಾಗ್ಗಳು ಸಿಕ್ಕುವುದು ಸ್ವಲ್ಪ ಕಷ್ಟ ಗ್ರೋ ಬ್ಯಾಗ್ ಅಲ್ಲಿ. ಇತ್ತೀಚೆಗೆ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ, ಮೊದಲು ಅದು ಸ್ವಲ್ಪ ಕಷ್ಟ ಆಯ್ತು, ಆ ಹೊತ್ತಲ್ಲಿ ಕೈಯಲ್ಲಿ ಹೊಲ್ದು ಉಪಯೋಗಿಸಿದ್ದು ಉಂಟು. ಈಗ ನೀವು ಮೊದಲಿಗೆ ಪ್ರಾರಂಭಿಸುವಾಗ ಈಗ ಬೀಜಗಳನ್ನು, ಗಿಡಗಳನ್ನಾಗ್ಲಿ ಎಲ್ಲಿಂದ ನೀವು ಸಂಗ್ರಹಿಸಿದ್ರಿ? ಮೊದಮೊದಲು ನಾವು ಊರಿಗೆಲ್ಲ ಹೋದಾಗ, ಸಂಬಂಧಿಕರ ಮನೆಗೆ ಹೋದಾಗ ಅಲ್ಲಿ ಅವ್ರು ಬೆಳೆಸ್ತಾ ಇದ್ದದನ್ನು ನೋಡಿ ಅವ್ರ ಹತ್ರ ಈ ಅಲಸಂದೆ ಬೀಜ ಕೇಳುವಂಥದ್ದು, ಬದನೆ ಬೀಜವು, ಸೌತೆ ಬೀಜವು ಈ ಥರ, ಮತ್ತೆ ನಂತರದಲ್ಲಿ ಅಂಗಡಿಯಿಂದ ಕೂಡ ತರ್ತಾ ಇದ್ದೆ ನಾನು. ಮತ್ತು ಒಂದ್ಸಲ ನಾನು ಬೆಳೆಸಿದ ನಂತರ ಆ ಬೀಜಗಳನ್ನು ಸಂಗ್ರಹಿಸಿ ಅದನ್ನು ಫ್ರಿಡ್ಜಿನಲ್ಲಿ ಏರ್ ಟೈಟ್ ಕವರ್ಗಳಲ್ಲಿ ಹಾಕಿಟ್ಟರೆ ದೀರ್ಘಕಾಲ ನಂತರ ಕೂಡ ಅದನ್ನು ಉಪಯೋಗಿಸಬಹುದು. ಈಗ ಮೊದಲ ಹಂತದಲ್ಲಿ ನೀವು ಬೀಜಗಳನ್ನು ಎಲ್ಲ ಗಿಡ ಮಾಡುವಂತಹ ವಿಧಾನ ಹೇಗೆ, ನೀವು ಹೇಗೆ ಮಾಡ್ತೀರಿ? ನಾನು ಒಂದು ರಾತ್ರಿ ಪೂರ್ತಿಯಾಗಿ ಬೀಜಗಳನ್ನು ನೆನೆಸ್ತೇನೆ. ಅಂದರೆ ಅಲ್ಲಿ ಕೂಡ ಈ ಕೆಲವು ಬೀಜಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ಹಾಗಲ ಬೀಜ ಎಲ್ಲ ಬೇಗ ಮೊಳಕೆ ಹೊಡೆಯುವುದಿಲ್ಲ, ಅದರ ತುದಿಯನ್ನು ಒಂದು ಸಣ್ಣಕ್ಕೆ ಕತ್ತರಿಸಬೇಕಾಗ್ತದೆ. ಆ ರೀತಿ ಮಾಡಿ ಅದನ್ನು ಸಾಧಾರಣ ರಾತ್ರಿ ಪೂರ್ತಿ ನೆನೆಸಿ ಬೆಳಿಗ್ಗೆ ಅದನ್ನು ತೆಗೆದು ಈ ಟಿಶ್ಯೂವನ್ನು ಒದ್ದೆ ಮಾಡಿ ಟಿಶ್ಯೂ ಒಳಗಡೆ ಹಾಕಿ ಅದನ್ನು ಮುಚ್ಚಿ ಏರ್ ಟೈಟ್ ಡಬ್ಬಿಯೊಳಗೆ ಕತ್ತಲಿನ ಜಾಗದಲ್ಲಿ ಅಥವಾ ಫ್ರಿಡ್ಜಿನ ಮೇಲೆ ನೇರವಾಗಿ ಬೆಳಕು ಬೀಳದಂತ ಜಾಗದಲ್ಲಿ ಇಡುದು. ಮತ್ತೆ ಕ್ರಮೇಣ ಒಂದ್ 2-3 ದಿನದಲ್ಲಿ ಅದು ಮೊಳಕೆ ಬಂದ ನಂತರ ಅದನ್ನು ಈ ಸಣ್ಣ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಬರ್ತಲ್ಲ ನಾವು ಗ್ರಾಸರಿ ಐಟಮ್ಸ್ ತರುವಾಗ, ಅಂತದ್ರಲ್ಲಿ ಕೊಕ್ಕೋಪೀಟ ಹಾಕಿ ಡ್ರೈನೇಜ್ ಹೋಲ್ಸ್ ಮಾಡ್ಕೊಳ್ಬೇಕು. ಕೊಕ್ಕೋಪೀಟ ಹಾಕಿ ಈ ಸಣ್ಣ ಮೊಳಕೆಯನ್ನ ಅದರಲ್ಲಿ ಇಡುವುದು ಫಸ್ಟಿಗೆ. ಅದರಲ್ಲಿ ಗಿಡ ಬಂದಾಗ ಸಾಧಾರಣ ಒಂದು 15 cm ಅಷ್ಟು ಉದ್ದ ಬಂದಾಗ ನಂತರ ಅದನ್ನು ಆ ಕೊಕ್ಕೋಪೀಟ ಸಮೇತ ಈ ಗ್ರೋ ಬ್ಯಾಗ್ಗಳಿಗೆ ಶಿಫ್ಟ್ ಮಾಡುವಂತ. ಬೀಜ ಹಾಕಿದ ನಂತರ ಅದು ಮೊಳಕೆ ಬಂದ ಮೇಲೆ ಗಿಡಗಳನ್ನ ಯಾವ ರೀತಿ ಗ್ರೋ ಬ್ಯಾಗ್ಗಳಿಗೆ ಸ್ಥಳಾಂತರಿಸುವಂತ? ಈಗ ನಾನು ಹೇಳಿದ ಹಾಗೆ ಕೊಕೋಪೀಟಿನಲ್ಲಿ ಇರುವ ಕಾರಣ ಆ ಗಿಡಗಳ ಬೇರಿದೆಲ್ಲ ಅದು ಕೊಕೋಪೀಟಿನೊಳಗೆ ಚೆನ್ನಾಗಿ ಹರಡಿಕೊಂಡಿರ್ತದೆ. ಆಗ ಆ ಕವರನ್ನ ಒಂದು ಕೈಯಲ್ಲಿ ಗಟ್ಟಿಯಾಗಿ ಎಡ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಉಲ್ಟಾ ಮಾಡಿ ಆ ಗಿಡವನ್ನು ನಮ್ಮ ಎರಡು ಬೆರಳಿನ ನಡುವಲ್ಲಿ ಬರುವ ರೀತಿಯಲ್ಲಿ ಹಿಡ್ಕೊಂಡು ಬಲಗೈಯಿಂದ ತೆಗೆದ್ರೆ ಇಡೀ ಗಿಡವೇ ಬರ್ತದೆ ನಿಮ್ಗೆ, ಅಂದ್ರೆ ಆ ಕೊಕೋಪೀಟ್ ಸಮೇತ. ಆಗ ಬೇರಿಗೆ ಯಾವ ಪೆಟ್ಟು ಆಗುದಿಲ್ಲ. ಅಥವಾ ನೀವು ಆ ಪ್ಲಾಸ್ಟಿಕ್ ಕವರ್ಗಳನ್ನ ತುಂಡರಿಸಿ ಕೂಡ ಕೊಕೋಪೀಟ್ ಸಮೇತ ತೆಗೆದು ಕೂಡ ನೆಡಬಹುದು. ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಿ? ಅಂದ್ರೆ ಈಗ ನೀರಿನ ಅಭಾವ ಎಲ್ಲ ಜಾಸ್ತಿ ಇರುವ ಸಂದರ್ಭದಲ್ಲಿ ನಮ್ಮಲ್ಲಿ ಮಳೆಗಾಲ ಬಿಟ್ಟು ಬಾಕಿ ಎಲ್ಲ ಸಮಯದಲ್ಲೂ ಅಡಿಗೆ ಮನೆಯಲ್ಲಿ ತರಕಾರಿ ತೊಳೆದ ನೀರು, ಅಕ್ಕಿ ಬೇಳೆ ತೊಳೆದ ಎರಡನೇ ಮತ್ತು ಮೂರನೆಯ ನೀರು, ಮೊದಲನೇ ನೀರು ಉಪಯೋಗಿಸುವುದಿಲ್ಲ, ಅದನ್ನು ಚೆಲ್ಲಿ ಬಿಡ್ತೇವೆ. ಕೆಮಿಕಲ್ ಇದೆ ಅಂತ? ಹೌದು. ಬಟ್ಟೆ ತೊಳೆದ ನೀರು ಇರ್ತದಲ್ಲ ಎರಡನೇ ಮತ್ತೆ ಮೂರನೇ ನೀರು, ಇಂಥದ್ದನ್ನೆಲ್ಲ ಆದಷ್ಟು ಗಿಡಗಳಿಗೆ ಹಾಕುವಂಥದ್ದು. ಮತ್ತೆ ಗಂಜಿ ತೆಳಿ, ಅದನ್ನು ಕೂಡ ಈ ಬಸಳೆಗೋ ತೊಂಡೆ ಬಳ್ಳಿಯ ಬುಡಕ್ಕೋ ಹಾಕ್ತೇವೆ. ಸಾಮಾನ್ಯವಾಗಿ ಯಾವುದನ್ನು ನೀರನ್ನು ಹಾಳು ಮಾಡದೆ ಗಿಡಗಳಿಗೆ ಉಪಯೋಗಿಸ್ತೇವೆ. ಮತ್ತೆ ನಮ್ಮಲ್ಲಿ ಬಾವಿ ಇರುವ ಕಾರಣ ಬಾವಿ ನೀರನ್ನು ಸೇದಿ ಕೂಡ ಹಾಕಿದ್ದು ಉಂಟು. ಈಗ ಮಣ್ಣಿನ ಪೋಷಕಾಂಶಗಳ ನಿರ್ವಹಣೆಗೆ ಗೊಬ್ಬರಗಳ ಅಗತ್ಯತೆ ಇರ್ತದೆ. ನೀವು ಗೊಬ್ಬರವನ್ನು ಹೊರಗಡೆಯಿಂದ ತರ್ತೀರಾ ಅಥವಾ ಮನೆಯಲ್ಲೇ ತಯಾರಿ ಮಾಡ್ತೀರಾ? ನಾನು ಎರಡು ಕೂಡ ಮಾಡ್ತೇನೆ, ಮನೆಯಲ್ಲಿಯೂ ತಯಾರಿಸ್ತೇನೆ, ಹೊರಗಿಂದಲೂ ತರ್ತೇನೆ. ಮನೆಯಲ್ಲಿ ಈ ಅಡಿಗೆ ಮನೆಯ ತ್ಯಾಜ್ಯ ಅಂದ್ರೆ ಹಸಿ ಕಸ, ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳು ಮುಖ್ಯವಾಗಿ, ಅದನ್ನು ಮಾತ್ರ ಉಪಯೋಗಿಸುವಂತದ್ದು. ಅದನ್ನು ಸಣ್ಣಕ್ಕೆ ತುಂಡರಿಸಿ ಹಾಕಿದ್ರೆ ಬೇಗ ಗೊಬ್ಬರ ಆಗ್ತದೆ. ಅದನ್ನು ತಯಾರಿಸುವ ವಿಧಾನ ಹೇಗೆ ಹೇಳಿದ್ರೆ, ಮೊದಲಿಗೆ ಒಂದಷ್ಟು ಒಣ ಎಲೆ ಅಥವಾ ಕೊಕೋಪೀಟ್ ಅಂದ್ರೆ ಈ ತೆಂಗಿನ ನಾರಿನ ಹುಡಿ ಏನಿದೆ ಅದನ್ನು ಹಾಕುದು, ನಂತರ ಒಂದಷ್ಟು ಬೆಲ್ಲ ಮತ್ತು ಹುಳಿ ಮಜ್ಜಿಗೆ ಆ ಮಿಶ್ರಣವನ್ನು ಹಾಕುವಂಥದ್ದು, ನಂತರ ಹಸಿ ಕಸ ಅಂದ್ರೆ ಈ ಸಿಪ್ಪೆಗಳು ಇದು, ಅದರ ನಂತರ ವಾಪಸ್ ಅದರ ಮೇಲೆ ಒಣಕಸ. ಹೀಗೆ ನಿತ್ಯದಲ್ಲಿ ಒಂದು ಪದರ ಹಸಿ ಕಸ, ಒಂದು ಪದರ ಒಣಕಸ ಹಾಕಿ ಆ ರೀತಿಯಲ್ಲಿ ಗೊಬ್ಬರ ಮಾಡುವಂಥದ್ದು. ಅದರಿಂದ ಬರುವಂತಹ ನೀರನ್ನು ಕೂಡ ಗಿಡಗಳಿಗೆ ಉಪಯೋಗಿಸ್ತೇನೆ ಮತ್ತು ಹೊರಗಿಂದ ತರುವಂಥದ್ದು. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಈ ಬಯೋ ಎನ್ಸೈಮ್ ಅನ್ನು ಕೂಡ ನಾನು ಮಾಡ್ತೇನೆ. ಅಂದ್ರೆ ಈ ಕೆಲ ಸತಿ ನಾವೀಗ ಮನೆಯಲ್ಲಿ ಹಣ್ಣುಗಳು ತಂದಾಗ ಜಾಸ್ತಿ ಆಯ್ತು, ಈಗ ಬಾಳೆಹಣ್ಣು ತುಂಬಾ ಹಣ್ಣಾಯ್ತು ಯಾರು ತಿನ್ನುವುದಿಲ್ಲ, ಅದನ್ನು ಹಾಗೆ ಬಿಸಾಡಬಾರ್ದು. ಆ ಹಣ್ಣನ್ನು ಬಯೋಎನ್ಸೈಮಿಗೆ ಉಪಯೋಗಿಸುವಂತದ್ದು. ಮತ್ತೆ ಈ ಬೆಲ್ಲ ಹುಳಿ ಬಂದಿರ್ತದೆ ಅಂತದ್ದು, ಅಥವಾ ಈಗ ಇರುವೆ ಬಂತು ನಾವು ಬೆಲ್ಲವನ್ನು ಬಿಸಾಡಬಲ್ಲು, ಅದನ್ನು ಕೂಡ ಈ ಬಯೋಎನ್ಸೈಮಿಗೆ ಉಪಯೋಗಿಸುದು. ಅಂದ್ರೆ ಅದನ್ನು ಮಾಡುವ ವಿಧಾನವನ್ನು ಸ್ವಲ್ಪ ಅದು ಹೇಗೆ ಅಂತ ಹೇಳಿದ್ರೆ, 1:3:10 ಅಂತೇಳಿ, 10 ನೀರು, 3 ಈ ಹಣ್ಣಿನ ತ್ಯಾಜ್ಯ, ಅಂದ್ರೆ ಕೊಳ್ತದಾಗಬಾರ್ದು, ಅದು ಸರಿಯಾದ ರೂಪದಲ್ಲಿಯೇ ಇರಬೇಕು. ಅದೇ ಕಳಿತ ಹಣ್ಣುಗಳು, ಮತ್ತೆ 1 ಬೆಲ್ಲ, ಅಂದ್ರೆ 1 ಬೆಲ್ಲ, ಮತ್ತು ಈ ಹಣ್ಣಿನ ಸಿಪ್ಪೆ ಅಥವಾ ಹಣ್ಣು ಏನು ಬೇಡದೇ ಇರುವಂತದ್ದಿದೆಯಲ್ಲ ಅದನ್ನು ಸಣ್ಣಕ್ಕೆ ತುಂಡರಿಸಿಕೊಂಡು ಅದು 3 ಏರ್ ಟೈಟ್ ಬಾಟಲ್ಗೆ ಹಾಕಬೇಕು. ಹೇಗೆ ಅಂತ ಹೇಳಿದ್ರೆ, 80% ಮಾತ್ರ ಇದಿಷ್ಟು 3 ವಸ್ತುಗಳು ಇದ್ದು 20%ನಷ್ಟು ಗಾಳಿ ಆಡ್ಲಿಕ್ಕೆ ಜಾಗ ಬೇಕು. ಯಾಕೆಂದ್ರೆ ಅದು ಫರ್ಮೆಂಟ್ ಆದ ಕೂಡಲೇ ಅದರಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗ್ಲಿ ಶುರು ಆಗ್ತದೆ. ಮತ್ತೆ ಮೊದಲನೇ ಹಂತದಲ್ಲಿ ಏನಂದ್ರೆ, ನಿತ್ಯವೂ ಆ ಬಾಟಲಿಯ ಮುಚ್ಚಳವನ್ನು ನಿಧಾನಕ್ಕೆ ಸ್ವಲ್ಪ ತೆರಿಬೇಕು, ಆಗ ಗ್ಯಾಸ್ ಎಲ್ಲ ಒಂದ್ಸತಿ ಹೊರಗೋಗ್ತದೆ. ಮತ್ತೆ ಕ್ರಮೇಣ ಒಂದು ವಾರ 15 ಆದ ನಂತರ ತಿಂಗಳಿಗೊಮ್ಮೆ ಅಥವಾ 15 ಅದನ್ನು ಓಪನ್ ಮಾಡಿದ್ರೆ ಸಾಕು. 3 ಬಯೋಎನ್ಸೈಮ್ ರೆಡಿ ಆಗ್ತದೆ. ಅದು 5-10 ml ಅಷ್ಟು 1 ನೀರಿಗೆ ಹಾಕಿ ಗಿಡಗಳಿಗೆ ಕೊಡುವಂಥದ್ದು. ಅಂದ್ರೆ ಸ್ಪ್ರೇ ಮಾಡುವಂತದ್ದು ಅಲ್ಲ, ಬುಡಗಳಿಗೆ ಬುಡಗಳಿಗೂ ಹಾಕ್ಬಹುದು, ಸ್ಪ್ರೇ ಕೂಡ ಮಾಡಬಹುದು. ಅಥವಾ ಈ ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು ಇದರದೆಲ್ಲ ಬಯೋಎನ್ಸೈಮ್ ನಾವು ಅಡಿಗೆ ಕೋಣೆ ಒರೆಸ್ಲಿಕ್ಕೂ ನೆಲ ಒರೆಸ್ಲಿಕ್ಕೂ ಕೂಡ ಉಪಯೋಗಿಸಬಹುದು. ತುಂಬಾ ಪರಿಮಳ ಇರ್ತದೆ, ಏನು ಕೊಳತ ಸ್ಮೆಲ್ ಎಲ್ಲ ಇರೋದಿಲ್ಲ. ಅಂದ್ರೆ ನೀವು ಫರ್ಮೆಂಟೇಷನ್ ಏನು ಮಾಡ್ತೀರಿ ಅದು ಕರೆಕ್ಟ್ ಆದ್ರೆ ಚೆನ್ನಾಗಿರ್ತದೆ, ಒಳ್ಳೆ ಪರಿಮಳ ಇರ್ತದೆ. ತರಕಾರಿ ಮಾಡುದು ಅಂತ ಹೇಳಿದ್ರೆ ರೋಗ ಕೀಟಗಳು ಧಾರಾಳವಾಗಿ ಕಾಣುವಂತ ಜಾಗ, ಅದರ ನಿರ್ವಹಣೆಯನ್ನು ನೀವು ಹೇಗೆ ಮಾಡ್ತೀರಿ? ಮುಖ್ಯವಾಗಿ ಮಣ್ಣಿನ ಮಿಶ್ರಣವನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು, ಈ ಬೇವಿನ ಹಿಂಡಿ, ಸ್ವಲ್ಪ ಸುಣ್ಣ ಗಿಡಗಳನ್ನು ನೆಡುವ ಹಂತದಲ್ಲಿ ಮಣ್ಣಿನ ಫಲವತ್ತತೆ, ರೋಗ ನಿರೋಧಕ ಶಕ್ತಿ ಮೊದಲ ಹಂತದಲ್ಲಿ ಅದನ್ನು ನೋಡಿಕೊಳ್ಬೇಕು. ನಂತರ ಗಿಡ ಬೆಳೆಯುವ ಸಮಯದಲ್ಲಿ ತುಂಬಾ ಕೀಟಗಳ ಬಾಧೆ ಇರ್ತದೆ, ಆಗ ದಿನಕ್ಕೆ 1 ಅಥವಾ 2 ನೀವು ಒಂದು ನಿಮ್ಮ ಕೈತೋಟಕ್ಕೆ ಸುತ್ತು ಹಾಕಿ 1 ಎಲೆಯ ಅಡಿಯನ್ನು ಪರೀಕ್ಷೆ ಮಾಡಿದ್ರೆ ಸಾಧಾರಣವಾಗಿ ನಮಗೆ ಆರಂಭಿಕ ಹಂತದಲ್ಲಿ ಗುರುತಿಸಿ ಮ್ಯಾನೇಜ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದ್ರ ಒಳಗೆ ನಾವು ಆ ಗಿಡಗಳನ್ನು ಕತ್ತರಿಸಿ ಹಾಕುದು ಅಥವಾ ಆ ಗಿಡಗಳನ್ನು ಐಸೋಲೇಟ್ ಮಾಡುವಂಥದ್ದು, ಈ ರೀತಿಯಲ್ಲಿ ನಾವು ಸುಲಭವಾಗಿ ಆರಂಭಿಕ ಹಂತದಲ್ಲಿ ತಡೆಗಟ್ಟಬಹುದು. ಇನ್ನೊಂದು ಆಪ್ಷನ್ ಏನು ಹೇಳಿದ್ರೆ, ಈ ಕಹಿಬೇವಿನ ಎಣ್ಣೆಯ ಸಿಂಪಡಣೆ, ಅದು 15 ಒಂದ್ಸತಿ ಏನಾದರೂ ಕೀಟ ಇರಲಿ ಇಲ್ಲದೇ ಇರಲಿ ಆ ರೀತಿ ಮಾಡಬಹುದು, ಅಥವಾ ಕೀಟ ಇದ್ರೆ ಆ ಗಿಡಗಳಿಗೆ ಮಾತ್ರ. ಕಹಿಬೇವಿನ ಎಣ್ಣೆ ಅಂದ್ರೆ ನೀರು ಸೇರಿಸಿಕೊಂಡು, ಬರೀ ನೀರು ಸೇರಿಸಿದ್ರೆ ಅದು ಮಿಕ್ಸಿಂಗ್ ಸರಿಯಾಗುದಿಲ್ಲ, ಅಂದ್ರೆ ಎಣ್ಣೆ ಒಂದು ಕಡೆ ನೀರು ಒಂದು ಕಡೆ ನಿಲ್ತದೆ. ಅದಕ್ಕೆ ಯಾವ್ದಾದ್ರು ಲಿಕ್ವಿಡ್ ಡಿಟರ್ಜೆಂಟ್, ಅಂದ್ರೆ ನಾವು ಪಾತ್ರೆ ತೊಳೆಯೋ ಲಿಕ್ವಿಡ್ ಇರಬಹುದು, ಹ್ಯಾಂಡ್ ವಾಶ್ ಯಾವುದು ಕೂಡ ಆಗ್ತದೆ, ಅದನ್ನೊಂದು ಎರಡು ಹನಿಯಷ್ಟು ಸೇರಿಸುವಂತದ್ದು. ಮತ್ತೆ ಈಗ ನಿಮ್ಗೆ ಮಾರ್ಕೆಟ್ ನಲ್ಲಿ ಡಿಟರ್ಜೆಂಟ್ ಸೇರಿಸಿ ಇರುವಂತ ಎಣ್ಣೆ ಸಿಗ್ತದೆ, ಅದನ್ನು ಡೈರೆಕ್ಟ್ ನೀರಿಗೆ ಒಂದು ಲೀಟರ್ ನೀರಿಗೆ 5 ml ಏನಾದ್ರೂ ಹಾಕಿ ಸ್ಪ್ರೇ ಮಾಡಿ ಎಣ್ಣೆ ಹಾಕುವ ಅಗತ್ಯ ಇರುವುದಿಲ್ಲ. ಈಗ ಹವಾಮಾನ ಬದಲಾವಣೆ ಎಲ್ಲ ಆಗ್ತಾ ಇರ್ತದಲ್ಲ, ಈಗ ಮಂಗಳೂರಿನಲ್ಲಿ ಆದ್ರೆ ಸೆಕೆಗಾಲದಲ್ಲಿ ಜೋರು ಸೆಕೆ, ಮಳೆಗಾಲದಲ್ಲಿ ಜೋರು ಮಳೆ, ಆ ಕಾಲದಲ್ಲಿ ಎಲ್ಲ ನೀವು ಯಾವ ರೀತಿ ನಿಮ್ಮ ತರಕಾರಿಗಳನ್ನ ಗಿಡಗಳನ್ನ ನಿರ್ವಹಣೆಯನ್ನು ನೀವು ಹೇಗೆ ಮಾಡ್ತೀರಾ? ಮಳೆಗಾಲದಲ್ಲಿ ನಿರ್ವಹಣೆ ತುಂಬಾ ಕಷ್ಟ, ಯಾಕೆಂದ್ರೆ ಅದಿ ಅತಿಯಾದ ಮಳೆಗೆ ಎಲೆಗಳೆಲ್ಲ ಕೊಳ್ತು ಹೋಗ್ತದೆ. ಮುಖ್ಯವಾಗಿ ಅಲ್ಲಿ ಒಂದು ನಾವು ಕೇರ್ ತಗೊಳ್ಳುವಂಥದ್ದು ಏನಂದ್ರೆ, ಈ ಗಿಡಗಳ ಡ್ರೈನೇಜ್ ಹೋಲ್ ಅಂತ ಏನಿರ್ತದಲ್ಲ, ಅಲ್ಲಿಂದ ನೀರು ಸರಿಯಾಗಿ ಇಳಿದು ಹೋಗಬೇಕು. ಮತ್ತು ಈ ಚಟ್ಟಿಗಳನ್ನೆಲ್ಲ ನಾವು ಇಡುವಾಗ ಅಡಿಯಲ್ಲಿ ಕೂಡ ನೀರು ಹರಿದು ಹೋಗುವ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆ, ಅಂದ್ರೆ ಇಟ್ಟಿಗೆ ಇಡುವಂಥದ್ದು ಅಥವಾ ಸಣ್ಣ ಗ್ರೋ ಬ್ಯಾಗ್ಗಳಂತಾದ್ರೆ ತೆಂಗಿನ ಕರಟವನ್ನು ಅಡಿಯಲ್ಲಿ ಇಟ್ಟು ಅದರ ಮೇಲೆ ಇಡಬಹುದು, ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಗಿಡದಲ್ಲಿ ನೀರು ನಿಲ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿ ಪರೀಕ್ಷೆ ಮಾಡಿ, ಕೆಲವು ಸತಿ ಏನಾಗ್ತಂದ್ರೆ ಗಿಡದ ಬೇರು ಆ ಡ್ರೈನೇಜ್ ಹೋಲ್ ಇಂದ ಹೊರಗೆ ಬಂದಿರ್ತದೆ, ಆಗ ನೀರು ಸರಿಯಾಗಿ ಹೋಗದೆ ಬ್ಲಾಕ್ ಆಗ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಈ ಕಲ್ಲನ್ನು ಒಂದು ಸಣ್ಣ ಬಟ್ಟೆಯ ತುಂಡಲ್ಲಿ ಸುತ್ತಿ ಆ ಡ್ರೈನೇಜ್ ಹೋಲಿನ ಬುಡಕ್ಕೆ ಇಡೋದು, ಆಗ ಬೇರು ಹೊರಗೆ ಬರ್ಲಿಕ್ಕೆ ಅದಕ್ಕೆ ಅವಕಾಶ ಸಿಗುವುದಿಲ್ಲ, ನೀರು ಮಾತ್ರ ಇಳಿದು ಹೋಗ್ತದೆ ಆ ರೀತಿಯಲ್ಲಿ. ಆಮೇಲೆ ಬೇಸಿಗೆಯಲ್ಲಿ ಆದ್ರೆ, ಬೇಸಿಗೆಯಲ್ಲಿ ಮುಖ್ಯವಾಗಿ ನಮಗೆ ನೀರಿನ ಸಮಸ್ಯೆ, ಅದು ಕೂಡ ತಾರಸಿಗೆ ನೀರು ಉಣಿಸುವುದು ಸ್ವಲ್ಪ ಕಷ್ಟವೇ. ಆಗ ಕೆಲವು ವಿಧಾನಗಳನ್ನ ಬಳಸ್ತೇನೆ. ಏನ್ ಹೇಳಿದ್ರೆ, ಒಂದು ಮಲ್ಚಿಂಗ್, ಗಿಡದ ಬುಡ ಬಿಡಿಸಿ ಅದಕ್ಕೆ ಒಂದಷ್ಟು ಒಣ ಎಲೆ ಅಥವಾ ಕೊಕೋಪೀಟ್ ಅಥವಾ ಈ ತೆಂಗಿನ ನಾರು ಬರ್ತದಲ್ಲ ಮರೇ ನಾರು, ಅದನ್ನು ಕೂಡ ಇಡಬಹುದು. ಏನು ಇಲ್ಲದಿದ್ರೆ ಹಳೆಯ ಸೆಣಬಿನ ಗೋಣಿ ಇದೆಲ್ಲ, ಅದನ್ನು ದಪ್ಪಕ್ಕೆ ಅದರ ಸುತ್ತ ಹೊದಿಸಿ ಇಡಬಹುದು. ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದೆ ಅಂದ್ರೆ, ಈ ಹಳೆಯ ಪ್ಲಾಸ್ಟಿಕ್ ಬಾಟ್ಲಿಗಳಲ್ಲಿ ನೀರು ತುಂಬಿ ಅದಕ್ಕೊಂದು ದಪ್ಪದ ಹಗ್ಗವನ್ನು ಇಳಿಬಿಡುದು, ಹತ್ತಿ ಬಟ್ಟೆದಾಗಬೇಕದು. ಅದು ಒಂದು ತುದಿ ಬಾಟಲಿಯ ಒಳಗೆ ಇರ್ತದೆ, ಒಂದು ತುದಿ ಗಿಡದ ಬುಡಕ್ಕೆ, ಆಗ ನೀರು ಹನಿ ಹನಿಯಾಗಿ ಡ್ರಿಪ್ ಇರಿಗೇಷನ್. ಹೌದು, ಆ ರೀತಿಯಲ್ಲಿ ಗಿಡಕ್ಕೆ ನೀರು ಹನಿ ಹನಿಯಾಗಿ ಸಿಗ್ತಾ ಇರ್ತದೆ. ಈಗ ನೀವು ಬಳ್ಳಿ ತರಕಾರಿಗಳನ್ನೆಲ್ಲ ಮಾಡ್ತೀರಿ ಅಂತ ಹೇಳಿದ್ರಿ, ಹೌದು, ಅಂದ್ರೆ ತೊಂಡೆ ಆಗ್ಲಿ ಚೀನಿಕಾಯಿ ಇದೆಲ್ಲ ತರದ ಗಿಡಗಳನ್ನು ನೀವು ನೆಡ್ತೀರಿ. ಈಗ ತೊಂಡೆ ಗಿಡವನ್ನು ನೆಡುವಾಗ ನೀವು ಯಾವ ರೀತಿ ಅದನ್ನು ನಿಮ್ಮ ತಾರಸಿಯಲ್ಲಿ ಮಾಡ್ಕೊಂಡಿದ್ದೀರಿ? ತೊಂಡೆಯ ಬುಡವನ್ನು ನೆಲದಲ್ಲಿ ನೆಟ್ಟು ಮತ್ತೆ ಕ್ರಮೇಣ ಆ ಬಳ್ಳಿಯನ್ನು ತಾರಸಿಗೆ ಹಬ್ಬಿಸಿರುವಂತದ್ದು, ಬೇರೆ ಬೇರೆ ಹಗ್ಗ ಎಲ್ಲ ಕೆಳಗೆ ಇಳಿಬಿಟ್ಟು ಸ್ವಲ್ಪ ಅದು ಕಷ್ಟ ಆಯ್ತು. ಯಾಕೆಂತ ಹೇಳಿದ್ರೆ ತೊಂಡೆ ಬಳ್ಳಿ ಯಾವಾಗ್ಲೂ ಅಷ್ಟು ಎತ್ತರ ಹೋಗ್ಲಿಕ್ಕೆ ಹೇಳುದಿಲ್ಲ, ಚಪ್ಪರ ಎಲ್ಲ ಇದ್ರೆ ಚೆನ್ನಾಗಿ ಅಗಲಕ್ಕೆ ಹಬ್ಬುತ್ತದೆ. ನಾವು ಮೇಲೆ ಹಬ್ಬಿಸಿ ನಂತರ ಅದಕ್ಕೆ ಚಪ್ಪರವನ್ನು ಕೊಟ್ಟಿರುವುದು. ನೆಡುವ ಹಂತದಲ್ಲಿ ಮತ್ತದೇ ಮಣ್ಣಿನ ಮಿಶ್ರಣ ಚೆನ್ನಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಮಣ್ಣು ಹಗುರವಾಗಿದ್ದಷ್ಟು, ನುಸುಳಾಗಿದ್ದಷ್ಟು ಬೇರು ಚೆನ್ನಾಗಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಬೇರಿಂದ ಸಿಗ್ತದೆ ಮುಖ್ಯವಾಗಿ ಅಷ್ಟೆ. ಮತ್ತೆ ಅನುಕೂಲ ಆದಾಗ ಅದಕ್ಕೆ ಗೊಬ್ಬರಗಳು ಕೊಡುವಂಥದ್ದು. ಮತ್ತು ಇನ್ನೊಂದು ಏನಂದ್ರೆ, ಈ ಕಹಿಬೇವಿನ ಸಿಂಪಡಣೆ ಏನಾಗ ಹೇಳಿದಲ್ಲ, ಅದು ತೊಂಡೆ ಮತ್ತು ನುಗ್ಗೆಗೆ ಆಗುದಿಲ್ಲ, ಅದು ಎಲೆ ಹಳದಿಯಾಗಿ ಉದುರಿ ಹೋಗ್ತದೆ. ಹಾಗಾಗಿ ಯಾವಾಗ್ಲೂ ಈ ಸಿಂಪಡಣೆ ಒಂದು ಮಾಡೋ ಮೊದಲು ಒಂದು ಪ್ಯಾಚ್ ಟೆಸ್ಟ್ ಅಂತ ಹೇಳಿ ನಾವು ಮಾಡಿ ನೋಡ್ಬೇಕು ಯಾವುದೇ ಗಿಡಗಳಿಗೂ. ಸಾಮಾನ್ಯವಾಗಿ ಉಳಿದ ಗಿಡಗಳಿಗೆ ನಾನು ಗಮನಿಸಿದ ಹಾಗೆ ಏನು ತೊಂದರೆ ಆಗ್ಲಿಲ್ಲ, ಅದಷ್ಟು ಸಾಕಾಗ್ತದೆ. ಮತ್ತೆ ಇದಕ್ಕೆ ಆಗ ನಾವು ಆಲ್ಟರ್ನೇಟ್ ಅಂದ್ರೆ 3G ಮಿಕ್ಸ್ ಅಂತ ಹೇಳಿ ಹೇಳ್ತೇವೆ, ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ ಅಂತ ಹೇಳಿ, ಆ ಮೂರನ್ನು ಸೇರಿಸಿ ಅದರ ಸಿಂಪಡಣೆ ಕೂಡ ಮಾಡಬಹುದು ಕೀಟಗಳ ಬಾಧೆಗೆ. ಮಾಡುವಂತ ಕ್ರಮ ಹೇಗೆ? ಮೂರನ್ನು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಚೆನ್ನಾಗಿ ಕಡಿದು ಸೋಸಿಕೊಂಡು ಅದಕ್ಕೊಂದಷ್ಟು ನೀರು ಸೇರಿಸಬೇಕು, ಮತ್ತೆ ಅದನ್ನ ಮಾಮೂಲಾಗಿ ಗಿಡಗಳ ಎಲೆಯ ಅಡಿಯ ಭಾಗಕ್ಕೆ ಸ್ಪ್ರೇ ಮಾಡುವಂತದ್ದು. ಅದಕ್ಕೆ ಬೇರೇನು ಹಾಕುವಂತ ಅವಶ್ಯಕತೆ ಇಲ್ಲ, ಅದಕ್ಕೆ ಎಣ್ಣೆ ಸೋಪು ಯಾವುದು ಬೇಕಾಗಿಲ್ಲ. ಅಂದ್ರೆ ಮಾಡಿದ ತಕ್ಷಣ ಅದನ್ನು ಸಿಂಪಡಿಸುವಂತದ್ದು ಅಲ್ಲ, ಫರ್ಮೆಂಟೇಷನ್ ಕೂಡ ಬೇಕಾಗಿಲ್ಲ, ಅದು ಇಟ್ಟರು ಕೂಡ ತೊಂದರೆ ಇಲ್ಲ. ಅಂದ್ರೆ ಅದನ್ನು ನೀರು ಸೇರಿಸಿಕೊಂಡು. ಹೌದು. ಈಗ ತೊಂಡೆ ಗಿಡ ನೀವು ಪ್ರತಿ ವರ್ಷ ಅದನ್ನು ಪುನಃ ನೆಡುವ ಅವಶ್ಯಕತೆ ಬರ್ತದ? ನಾನು ಇಷ್ಟವರೆಗೆ ಪುನಃ ಅಂತ ನೆಟ್ಟದಿಲ್ಲ, ಹೊಸ ಬಳ್ಳಿಗಳನ್ನ ನೆಟ್ಟಿದ್ದೇನೆ, ಹಳೆಯ ಬುಡವನ್ನು ಕಡಿಯುವ ಕ್ರಮ ಇಲ್ಲ, ಗೆಲ್ಲುಗಳನ್ನ ಮಾತ್ರ ನಾನು ಸ್ವಲ್ಪ ಅಲ್ಲಲ್ಲಿ ಸವರಿ ಬಿಡುದು ಅಷ್ಟೇ. ಎಷ್ಟು ವರ್ಷದ ಗಿಡ ಈಗ ನಿಮ್ಮಲ್ಲಿ? ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 8-9 ವರ್ಷ ಆಗ್ಬಹುದು ಆ ಬಳ್ಳಿಗೆ. ಸರಾಸರಿ ಎಷ್ಟು ತೊಂಡೆಕಾಯನ್ನು ತೆಗಿತಾ ಇದ್ದೀರಿ? ಕಳೆದ ವರ್ಷ ಎಲ್ಲ ನನಗೆ ದಿನಕ್ಕೆ 1 kg ಅಷ್ಟೆಲ್ಲ ಸಿಕ್ಕಿದ್ದು ಉಂಟು. ಬೇರೆ ಬಳ್ಳಿ ತರಕಾರಿಗಳು ಅದನ್ನೆಲ್ಲ ಯಾವ ರೀತಿ ನೀವು ನೆಡ್ತೀರಿ? ಬಸಳೆ, ತುಂಬಾ ಸುಲಭ ಅಂತ ಹೇಳ್ಬಹುದು ಇಲ್ಲಿಯ ವಾತಾವರಣಕ್ಕೆ. ಅದಕ್ಕೆ ಮುಖ್ಯವಾಗಿ ಬೇಕಾಗುದು ಕಡಲೆ ಹಿಂಡಿ. ಕಡಲೆ ಹಿಂಡಿಯನ್ನು ನೆನೆಸಿ ಒಂದೆರಡರಿಂದ ಮೂರು ದಿನ ಕೊಳಸಿ ಅದಕ್ಕೆ ಹಾಕುದು. ಅಥವಾ ಮನೆಯಲ್ಲಿ ಈಗ ಏನಾದ್ರು ಧಾನ್ಯಗಳು ತಂದದಿದ್ರೆ, ಹುಳ ಹಿಡಿದ ಧಾನ್ಯಗಳು ಇದ್ರೆ ಅದನ್ನು ಕೂಡ ನೆನೆಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ಸಣ್ಣಕ್ಕೆ ಕಡದು ಅದನ್ನು ಕೂಡ ಫರ್ಮೆಂಟ್ ಆಗ್ಲಿಕ್ಕೆ ಇಡುದು ಒಂದೆರಡು ದಿನ. ನಂತರ ಬಸಳೆಗೆ ಹಾಕುದು. ಅಥವಾ ಈ ಕಡಲೆ ಹಿಟ್ಟು, ಏನಾದ್ರೂ ಹಿಟ್ಟುಗಳು ಹುಳ ಹಿಡಿದ ಹಿಟ್ಟುಗಳು ಇದ್ರೆ ಅದನ್ನು ಕೂಡ ಗಿಡಕ್ಕೆ ಹಾಕುವಂತದ್ದು, ನೀರಲ್ಲಿ ಕದಡಿಸಿ ಅದನ್ನು ಕೊಳಿಸ್ಲಿಕ್ಕೆ ಬಿಟ್ಟು ಗಿಡಕ್ಕೆ ಹಾಕುದು. ಅದರ ದಂಟಿನಲ್ಲಿ ಹುಳಗಳೆಲ್ಲ ಬಂದು ಕೂತ್ಕೊಳ್ತದಲ್ಲ, ಅಂದ್ರೆ ಬಸಳೆಯನ್ನು ಹಾಳು ಮಾಡಿ, ಹೌದು, ಅದಕ್ಕೆಲ್ಲ ಏನಾದ್ರು ನಿರ್ವಹಣೆ ಮಾಡ್ತೀರಾ ನೀವು? ನನಗೆ ಬಸಳೆಗೆ ಹುಳದ ಬಾಧೆ ತುಂಬಾ ಕಮ್ಮಿ. ಇತ್ತೀಚೆಗೆ ಈ ವರ್ಷ ನಾನು ಸ್ವಲ್ಪ ನನಗೆ ಬಿಳಿ ಹೇನುಗಳನ್ನು ಕಂಡಿದ್ದೇನೆ. ಅದಕ್ಕೆ ಸಾಮಾನ್ಯವಾಗಿ ನಾನು ಗಿಡದ ಸುತ್ತು ರೌಂಡ್ಸ್ಗೆ ಹೋದಾಗಲೇ ಅದನ್ನೆಲ್ಲ ಕೈಯಲ್ಲಿ ತೆಗಿತೇನೆ, ಇಲ್ಲಾಂದ್ರೆ ಒಂದು ಹಳೆ ಟೂತ್ ಬ್ರಷ್ ಅಥವಾ ತೆಂಗಿನ ನಾರ ಏನಾದಿದ್ರೆ ಅದರಲ್ಲಿ ತೆಗಿತೇನೆ. ಮತ್ತೆ ಯಾವಾಗಾದ್ರೂ ಒಂದ್ಸತಿ ಕಹಿಬೇವಿನ ಎಣ್ಣೆಯಿಂದ ಸ್ಪ್ರೇ ಮಾಡುವಂತ. ನೀವು ಬಸಳೆಯನ್ನು ಪಾಟ್ಗಳಲ್ಲಿ ಹಾಕೊಂಡಿದ್ದೀರಾ ಅಲ್ಲ ದೊಡ್ಡ ಗ್ರೋ ಬ್ಯಾಗ್ಗಳಲ್ಲಿ? ಪಾಟ್ಗಳಲ್ಲೇ ಇದೆ, ಪಾಟ್ಗಳಲ್ಲಿ ಇದೆ. ಮತ್ತು ಅಕ್ಕಿ ಚೀಲ ಮತ್ತು ಗೋಧಿ ಹಿಟ್ಟಿನ ಚೀಲ, ದೊಡ್ಡ ಚೀಲ ಅಂತದ್ರಲ್ಲಿ ಕೂಡ ಹಾಕಿದ್ದೇನೆ, ಬಕೆಟ್ ಅಲ್ಲಿ ಕೂಡ ಹಾಕಿದ್ದೇನೆ. ಅದಕ್ಕೆ ಆಧಾರಕ್ಕೆ ಏನು ಮಾಡ್ಕೊಂಡಿದ್ದೀರಿ ಅಂದ್ರೆ ಬಸಳೆ ಅದು ಚಪ್ಪರದಲ್ಲಿ ಆಗುವಂತ? ಸಾಮಾನ್ಯವಾಗಿ ಮೆಸ್ಕಾಮ್ನವರು ಗಿಡ ಕಡಿತಾರೆ ನೋಡಿ, ಆ ಅಂತ ಈ ಸಾಲ ಮರಗಳನ್ನೆಲ್ಲ ಕಡಿತಾರಲ್ಲ ರೋಡ್ ಸೈಡ್ ಅಲ್ಲಿ, ಅಂತ ಗೆಲ್ಲೆಗಳನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುದು ಮತ್ತು ಅದನ್ನೇ ಆಧಾರವಾಗಿ ಬಳ್ಳಿಗಳಿಗೆ ಉಪಯೋಗಿಸುವುದು. ಚಳಿಗಾಲದಲ್ಲಿ ನೀವು ಗರಗಸೆ ಅವರೇ ಬೆಳಿತೀರಿ ಅಂತ ಹೇಳಿದ್ರಿ, ಅದು ಯಾವ ರೀತಿ ಬೆಳೆಯುವಂತದ್ದು ನೀವು ಅಂದ್ರೆ ಚಪ್ಪರದಲ್ಲಿ ಮಾಡಿ? ಅದಕ್ಕೂ ಕೂಡ ಚಪ್ಪರ ಇಲ್ಲ ನನ್ನ ಹತ್ರ, ನಾನು ಇದೇ ವಿಧಾನವನ್ನು ಬಳಸ್ತೇನೆ. ಏನ್ ಹೇಳಿದ್ರೆ ಹೆಗೆ ಹೆಗೆಯಾಗಿ ಬಂದಿರುವಂತ ಗೆಲ್ಲಗಳಿರ್ತಲ್ಲ ಅದು ತುಂಬಾ ಉಪಯೋಗ ಆಗ್ತದೆ. ಕಡೆಗೆ ಏನು ಇಲ್ಲದಿದ್ರೆ ಹಗ್ಗಗಳನ್ನು ಕಟ್ಟುವಂತದ್ದು, ತೆಂಗಿನ ನಾರಿನ ಹಗ್ಗ ಸಿಗ್ತದಲ್ಲ ಅದನ್ನು ಕಟ್ಟಿ ಕ್ರಾಸ್ ಕ್ರಾಸ್ ಕ್ರಾಸ್ ಆಗಿ ಕಟ್ಟಿ ಅದನ್ನು ಆಧಾರಕ್ಕೆ ಕೊಡುವಂತದ್ದು, ಆ ರೀತಿಯಾಗಿ ಕೂಡ ಬೆಳೆಸಿದ್ದೇನೆ. ಸೋರೆಕಾಯಿ, ಚೀನಿಕಾಯಿ ಅದನ್ನೆಲ್ಲ ಗೋಣಿ ಚೀಲಗಳಲ್ಲಿ ಬೆಳೆಸ್ತೀರ? ಹೌದು, ಗ್ರೋ ಬ್ಯಾಗ್ ಅಥವಾ ಈ ಗೊಬ್ಬರದ ಗೋಣಿ ಚೀಲ 25 kg ಬರ್ತದಲ್ಲ ಅದರಲ್ಲಿ. ಚೀನಿಕಾಯಿಗೆ ಅಥವಾ ಸೋರೆಕಾಯಿಗೆಲ್ಲ ಇದು ಪರಾಗಸ್ಪರ್ಶ ಮಾಡಿದ್ರೆ ಕಾಯಿಗಳಾಗುವಂತದ್ದು ಹೇಳ್ತಾರೆ, ಈಗ ನಿಮ್ಮಲ್ಲಿ ಅದು ಯಾವ ರೀತಿ ನೀವು ಮಾಡ್ತೀರಿ ಅಂದ್ರೆ, ಈಗ ಗದ್ದೆಗಳಲ್ಲೆಲ್ಲ ಬೆಳೆಯುವಾಗ ತುಂಬಾ ಬಳ್ಳಿಗಳೇ ಇರ್ತದಲ್ಲ, ನಮ್ಮ ಕೃತಕವಾಗಿ ಪರಾಗಸ್ಪರ್ಶದ ಅಗತ್ಯತೆ ಸಾಮಾನ್ಯ ಇರುವುದಿಲ್ಲ. ಒಂದು ಬಳ್ಳಿಯಲ್ಲಾದ್ರೆ ಒಂದು ಬಳ್ಳಿಯಲ್ಲಿ ಹೆಣ್ಣು ಗಂಡು ಹೂಗಳೇ ಇರ್ತದೆ. ಈಗ ನಮ್ಮಲ್ಲಿ ಒಂದು ಎರಡು ಗಿಡಗಳಾದಾಗ ಸ್ವಲ್ಪ ಕಷ್ಟ, ಅಂದ್ರೆ ಪರಾಗಸ್ಪರ್ಶ ಆಗ್ತದೆ ಅಂತ ಹೇಳುವ ಗ್ಯಾರಂಟಿ ಇರುವುದಿಲ್ಲ ನಮಗೆ, ಹೂಗಳ ಅರಳುವಿಕೆ ಕಡಿಮೆ. ಹೌದು, ಮತ್ತೆ ಅಲ್ಲಿ ಪಾಲಿನೇಷನ್ ಆಗ್ತದೆ ಅನ್ನುವ ಗ್ಯಾರಂಟಿ ಇರುವುದಿಲ್ಲ. ಹಾಗಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇದ್ದ ದಿನ ಏನ್ ಮಾಡ್ತೇವೆ, ನಾವೇ ಕೈಯಿಂದಲೇ ಗಂಡು ಹೂವನ್ನ ತಕೊಂಡು ಹೋಗಿ ಅದನ್ನು ಹೆಣ್ಣು ಹೂವಿನ ಇದಕ್ಕೆ ಮುಟ್ಟಿಸಿ ಪರಾಗಸ್ಪರ್ಶ ಮಾಡೋದು. ನಂತರ ಸಾಮಾನ್ಯವಾಗಿ ಏನಂದ್ರೆ ಹಾಗೆ ಬಿಟ್ರೆ ಅದಕ್ಕೆ ಫ್ರೂಟ್ ಫ್ಲೈಸ್ ಎಲ್ಲ ಬಂದು ಕೂತ್ಕೊಂಡು ಅದನ್ನು ಹಾಳು ಮಾಡ್ತದೆ. ಹಾಗಾಗಿ ಅದರ ಮಾನೇ ದಿನವೇ ಅಥವಾ ಈಗ ಬೆಳಿಗ್ಗೆ ಪರಾಗಸ್ಪರ್ಶ ಆಯ್ತಂದ್ರೆ ರಾತ್ರಿಯಲ್ಲಿಯೇ ಅದಕ್ಕೆ ಒಂದು ಕವರ್ ಅನ್ನು ಕಟ್ಟುವಂಥದ್ದು, ಪೇಪರ್ ಅನ್ನು ಮುಚ್ಚುವಂಥದ್ದನ್ನ ಮಾಡೋದು. ಆಗ ನೀವು ಗೆಣಸು ಬೆಳೆಸ್ತೀರಿ ಅಂತ ಹೇಳಿದ್ರಿ, ಹೌದು, ಇದು ಯಾವ ರೀತಿ ನೀವು ಬೆಳೆಸುವಂತದ್ದು? ನಾನು ಕ್ಯಾರೆಟ್ ಗೆಣಸನ್ನ ಮುಖ್ಯವಾಗಿ ಬೆಳೆಸ್ತಾ ಇರೋದು, ಯಾಕೆಂತ ಹೇಳಿದ್ರೆ ಅದು 3 ತಿಂಗಳಲ್ಲಿ ನಿಮಗೆ ಫಲ ಸಿಗ್ತದೆ. ಅದರಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸತಿ ನೀವು ಬುಡ ತೆಗಿಬಹುದು. ಎಷ್ಟು ಬುಡ ಹಾಕೊಂಡಿದ್ದೀರಿ ನೀವು? ಮೊದ್ಲಿಗೆ ಒಂದು 5-6 ಇತ್ತು, ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ, 3 ಬುಡ ಇದೆ ಈ ಸತಿಗೆ. ಎಲ್ಲ ಕೂಡ ಪೇಂಟ್ ಬಕೆಟ್ ಅಲ್ಲಿ ಹಾಕಿದ್ದೇನೆ. ತುಂಬಾ ಸುಲಭ ಅದನ್ನ ಬೆಳೆಸಲಿಕ್ಕೆ, ಹೊಸ ಹೊಸ ಗೆಲ್ಲುಗಳು ಬಂದಾಗ ಅದನ್ನೆಲ್ಲ ಅದರ ಬುಡಕ್ಕೆ ಸೇರಿಸಿ ಮಣ್ಣು ಹಾಕ್ತಾ ಇರಬೇಕು ಮತ್ತು ಆಗಾಗ ಗೊಬ್ಬರ. ಆಗ ಏನಾಗ್ತದೆ ಹೇಳಿದ್ರೆ, ಗಿಡ ಅದ ಎಲ್ಲೆಲ್ಲಿ ನೀವು ಮಣ್ಣು ಸೇರಿಸ್ತೀರಲ್ಲ ಬುಡವನ್ನು, ಅಲ್ಲಿ ಅದು ಪುನಃ ಅದ ಗೆಣಸಾಗ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ನೀವು ಲೆಕ್ಕ ಇಟ್ಟರೆ ಪ್ರತಿ 3 ತಿಂಗಳಿಗೊಂದ್ಸತಿ ತೆಗಿಬಹುದು ಅದನ್ನು. 3 ತಿಂಗಳಿಗೊಮ್ಮೆ ನೀವು ಅದನ್ನು? ಹೌದು ಹೌದು, ನಾನು ಮಾಡ್ತಾನೇ ಇರ್ತೇನೆ, ಅದನ್ನು ತುಂಬಾ ಸುಲಭವಾಗಿ ಸಿಗ್ತದೆ. ಒಂದು ಇದರಲ್ಲಿ ಎಷ್ಟು ನಿಮಗೆ ಗೆಣಸು ತೆಗಿತೀರಿ? ಕಳೆದ ಸಲ ಒಂದು 3 kg ಅಷ್ಟು ಎಲ್ಲ ಸಿಕ್ಕಿದೆ. ಅದರ ಸೊಪ್ಪು ಕೂಡ ಬಳಕೆ ಆಗ್ತದೆ? ಹೌದು, ಚಿಗುರು ಕೂಡ ಪದಾರ್ಥಕ್ಕೆ ಅಡುಗೆಗೆ. ಅಲಸಂದೆ ಕೂಡ ನೀವು ಬೆಳೆಸ್ತೀರಲ್ಲ? ಹೌದು. ಎಷ್ಟು ಗಿಡಗಳನ್ನು ಹಾಕೊಂಡಿದ್ದೀರಿ? ಅಲಸಂದೆ ಒಂದು 10-12 ಸಾಧಾರಣ ಎಲ್ಲ ಕೂಡ 10-12 ಗಿಡಗಳು, ಅಂದ್ರೆ ಅಲಸಂದೆ ಬೆಂಡೆ ಇಂಥದ್ದೆಲ್ಲ. ಆಗ ನಮಗೆ ನಿತ್ಯಕ್ಕೆ ಸಾಕಾಗ್ತದೆ. ಅಲಸಂದೆಗೆ ಬಾಕಿ ಎಲ್ಲ ಈ ಹೇನುಗಳು ಇದನ್ನೆಲ್ಲ ಹೇಗಾದ್ರೂ ನಿರ್ವಹಣೆ ಮಾಡಬಹುದು. ಅದಕ್ಕೆ ಮುಖ್ಯವಾಗಿ ತೊಂದರೆ ಕೊಡುವಂತದ್ದು ರಸ ಹೀರುವ ಕೀಟ, ಬಂಬುಚಿ ಅಂತ ಹೇಳುವಂತದ್ದು. ಬಂಬುಚಿ ಬಂದ್ರೆ ನಿರ್ವಹಣೆ ತುಂಬಾ ಕಷ್ಟ, ಯಾಕೆಂತ ಹೇಳಿದ್ರೆ ನೀವು ಅದನ್ನ ಕೈಯಲ್ಲಿ ಹಿಡಿಲಿಕ್ಕೂ ಆಗುದಿಲ್ಲ, ಮತ್ತೆ ಸ್ಪ್ರೇಗೆ ಕೂಡ ಬಗ್ಗುದಿಲ್ಲ ಅದು. ಆಗ ಏನ್ ಮಾಡ್ಬೇಕಾಗ್ತದೆ ಹೇಳಿದ್ರೆ, ಈ ನಾವು ಕೈಗೆ ಗ್ಲೌಸ್ ಏನಾದ್ರು ಹಾಕೊಂಡು ಅದನ್ನ ನಾವು ಕೈಯಲ್ಲಿ ಹಿಡಿದು ಕೊಲ್ಬೇಕಾಗ್ತದೆ, ಅಥವಾ ಯಾವ್ದ್ರಲ್ಲಾದ್ರೂ ಬಡ್ದು ಕೊಲ್ಬೇಕಾಗ್ತದೆ, ಅದು ಚುಚ್ಚುತ್ತದೆ ಕೈಗೆ. ಅದನ್ನು ಈಗ ಮಾಸ್ಕಿಟೋ ಬ್ಯಾಟ್ ಅಂತೆಲ್ಲ ಉಪಯೋಗಿಸ್ತಾರೆ, ಅದಕ್ಕೂ ಆಗ್ತದೆ ಕಷ್ಟ. ಯಾಕೇಳಿದ್ರೆ ಅದು ಕೂಡಲೇ ಎಲ್ಲ ಹಾರುವ ಕಾರಣ, ಮತ್ತೆ ನಮಗೆ ಬರಿಗಲ್ಲಿ ಅದನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಮಾಸ್ಕಿಟೋ ಬ್ಯಾಟ್ ಅನ್ನು ಕೂಡ ಉಪಯೋಗಿಸಬಹುದು. ಈ ಅಲಸಂದೆಗೆ ಈ ಬಂಬುಚಿ ಅಂತದ್ದು ಒಂದು ಕಾಟ ಆದ್ರೆ, ಇನ್ನೊಂದು ರೀತಿಯಲ್ಲಿ ಅಲಸಂದೆ ಚೆನ್ನಾಗಿ ಬೆಳೆಯೋ ಹೊತ್ತಿಗೆ ಈ ಗಿಳಿಗಳು ಬಂದು ಅದನ್ನ ತಿಂದು ಹೋಗುದು. ಅವು ಬರೇ ಅಲಸಂದೆ ತಿಂದ್ರೆ ಪರವಾಗಿಲ್ಲ, ಅವುಗಳು ಏನ್ ಮಾಡ್ತವಂದ್ರೆ ಬಂದು ಕುಣಿಯೋ ರಭಸಕ್ಕೆ ಬಳ್ಳಿಗಳು ಮತ್ತೆ ಎಳೆ ಮಿಡಿಗಳೆಲ್ಲ ಬಿದ್ದೋಗ್ತದೆ, ಹಾಳಾಗ್ತಾ ಇತ್ತು. ಅದಕ್ಕೆ ಏನ್ ಮಾಡುದು ಅಂತ ಆಲೋಚನೆ ಮಾಡಿ ಕಡೆಗೆ ಅದರ ಮೇಲಿಂದ ನೆಟ್ಟ ರೀತಿಯಲ್ಲಿ ತೆಂಗಿನ ನಾರಿನ ಹಗ್ಗವನ್ನು ಕ್ರಾಸ್ ಕ್ರಾಸ್ ಆಗಿ ಎಲ್ಲ ಕಡೆಯಲ್ಲಿ ಕಟ್ಟಿಕೊಂಡು ಹೋದೆ. ಅಂದ್ರೆ ಪಕ್ಷಿಗಳಿಗೆ ಡೈರೆಕ್ಟ್ ಆಗಿ ಬಂದು ಗಿಡಕ್ಕೆ ಕೂತ್ಕೊಳ್ಳಿಕ್ಕೆ ಆಗದ ಹಾಗೆ, ಮತ್ತೆ ಒಂದಷ್ಟು ಬಣ್ಣ ಬಣ್ಣದ ಪ್ಲಾಸ್ಟಿಕ್ಗಳು, ಈ ಪಾರ್ಸೆಲ್ ಅಲ್ಲಿ ಬರುವಂತ ಅಲ್ಯೂಮಿನಿಯಂ ಶೀಟ್ಗಳು ಅದನ್ನೆಲ್ಲ ನೇತು ಹಾಕಿದೆ. ಅದು ನಂಗೆ ಒಂದು ಹಂತದವರೆಗೆ ಉಪಯೋಗ ಆಯ್ತು. ತರಕಾರಿ ಗಿಡಗಳು ಅಥವಾ ಹೂವಿನ ಗಿಡ ಯಾವ್ದಾದ್ರು ಸರಿ, ಅದಕ್ಕೆ ಹಾರುವ ಕೀಟಗಳು ಒಂದಷ್ಟು ಬರ್ತದೆ, ವೈಟ್ ಫ್ಲೈಸ್ ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ಸುಮಾರು ಕೀಟಗಳಿದೆ, ಸಣ್ಣ ಸಣ್ಣ ಕೀಟಗಳು, ಜೇಡ ಕೂಡ ಇರಬಹುದು. ಅವುಗಳ ನಿರ್ವಹಣೆಗೆ ಒಂದು ಸ್ಟಿಕ್ಕಿ ಟ್ರ್ಯಾಪ್ ಅಂತ ಹೇಳಿ ಸಿಗ್ತದೆ, ಅದು ಅಂಟುವಂತದ್ದು. ಅದನ್ನೆಲ್ಲ ಅಲ್ಲಲ್ಲಲ್ಲಿ ಗಿಡದ ಬುಡದಲ್ಲಿ ಅಥವಾ ಬಳ್ಳಿಯ ಮೇಲ್ಬದಿಯಿಂದ ಅದನ್ನ ಹಗ್ಗದಲ್ಲಿ ಕಟ್ಟಿ ನೇತಾಕುವಂತದ್ದು. ಸಾಮಾನ್ಯವಾಗಿ ಈ ಕೀಟಗಳೆಲ್ಲ ಅದಕ್ಕೆ ಆಕರ್ಷಿತವಾಗಿ ಅದಕ್ಕೆ ಅಂಟಿ ಸತ್ತೋಗಿ ಬಿಡ್ತವೆ. ಯಾಕೆ ಹೇಳಿದ್ರೆ ನಮಗೆ ಪ್ರತಿಯೊಂದನ್ನು ನೋಡಿ ತೆಗಿಲಿಕ್ಕೂ ಕಷ್ಟ, ಈ ಆರೋ ಕೀಟಗಳನ್ನು ಹಿಡಿಲಿಕ್ಕೂ ಕಷ್ಟ. ಆ ಸಂದರ್ಭದಲ್ಲಿ ಈ ಸ್ಟಿಕ್ಕಿ ಟ್ರ್ಯಾಪ್ ತುಂಬಾ ಉಪಯೋಗ ಆಗ್ತದೆ. ಒಮ್ಮೆ ಬಳಸಿದನ್ನು ಪುನಃ ಬಳಕೆ ಮಾಡ್ಲಿಕ್ಕೆ ಆಗ್ತದಾ ಅಲ್ಲ? ಪುನಃ ಇಲ್ಲ, ಅದು ಒಂದಷ್ಟು ಸಮಯದ ನಂತರ ಅದೆಲ್ಲ ಅದಕ್ಕೆ ಒಣ ಎಲೆಗಳು ಕೀಟಗಳು ಎಲ್ಲ ಅಂಟಿಕೊಂಡು ಅದರ ಗಮ್ ಏನಿದೆ ಅಂಟುವಿಕೆ ಹೋಗಿ ಬಿಡ್ತದೆ. ಮತ್ತೆ ನೀವು ನಂತರ ಮತ್ತೆ ವಾಪಸ್ಸು ಹೊಸದನ್ನ ಹಾಕ್ಬೇಕಾಗ್ತದೆ. ಸಾಮಾನ್ಯವಾಗಿ ಈ ಗಿಡಗಳಿಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಹರಡ್ಲಿಕ್ಕೆ ಕಾರಣ ಆಗುದು ಇರುವೆ. ಈ ಕೀಟಗಳು ಮತ್ತು ಇರುವೆ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಉಂಟು. ಈ ಕೀಟಗಳು ಏನ್ ಮಾಡ್ತದೆ, ಈ ಮೈಟ್ಸ್ ಅಫಿಟ್ಸ್ ಅಂತೆಲ್ಲ ಏನೇನು ಕೀಟಗಳಿವೆಲ್ಲ, ಅವು ಒಂದು ರೀತಿಯ ಸಿಹಿಯ ದ್ರವ್ಯವನ್ನು ಇರುವೆಗಳಿಗೆ ಕೊಡುತ್ತದೆ. ಅದಕ್ಕೆ ಬದಲಾಗಿ ಈ ಇರುವೆಗಳು ಈ ಕೀಟಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂತದ್ದು, ಆ ಜಾಗವನ್ನು ಸ್ವಚ್ಛವಾಗಿ ಇಡುವಂತದ್ದು, ಈ ಎಕ್ಸ್ಟ್ರಾ ಸಿಹಿ ಏನು ಬರ್ತದಲ್ಲ ಆಗ ಬೇರೆ ಕೀಟಗಳು ಅದಕ್ಕೆ ಆಕರ್ಷಣೆ ಆಗದ ಹಾಗೆ, ಪ್ಯಾರಾಸೈಟ್ಸ್ ಅಂತದೆಲ್ಲ ಆಕರ್ಷಣೆ ಆಗದ ಹಾಗೆ, ಇವುಗಳು ಆ ರಸವನ್ನು ಹೀರಿ ಏರಿಯಾವನ್ನು ಸ್ವಚ್ಛ ಮಾಡಿ ಇಡುವಂತದ್ದು. ಈ ರೀತಿಯಲ್ಲಿ ಕೀಟಗಳು ಮತ್ತೆ ಇರುವ ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತದೆ. ಆಮೇಲೆ ಸಾಮಾನ್ಯವಾಗಿ ಈ ಸಣ್ಣ ಗಿಡಗಳು, ನಾವು ಆಗ ಮಾತಾಡಿದಾಗೆ ಬೀಜದ ನಂತರ ಮೊಳಕೆಯ ನಂತರದ ಸಮಯದಲ್ಲಿ ಬಸವನ ಹುಳದ ಕಾಟ ತುಂಬಾ ಇರ್ತದೆ. ರಾತ್ರಿ ಬೆಳಗಾಗುದ್ರೊಳಗೆ ಗಿಡದಲ್ಲಿ ಒಂದು ಎಲೆ ಕೂಡ ಇಲ್ಲದ ಹಾಗೆ ತಿಂದು ಮುಗಿಸ್ತದೆ. ಆಗ ಕೆಲವು ಜಾಗ್ರತೆ ನಾವು ಮಾಡಿಕೊಳ್ಬೇಕು. ಏನಂತ ಹೇಳಿದ್ರೆ, ಒಂದು ಆ ಗಿಡಗಳನ್ನು ಇಟ್ಟ ಜಾಗದಲ್ಲಿ ಅಥವಾ ನೆಡುವ ಹಂತದಲ್ಲಿ ರಾತ್ರಿ ಹೊತ್ತು ಹೋಗಿ ಗಿಡದ ಬುಡ ಎಲ್ಲ ಒಂದ್ಸತಿ ನೋಡಿ ಆ ಬಸವನ ಹುಳ ಇದ್ರೆಲ್ಲ ತೆಗೆದು ಹಾಕುವಂತದ್ದು. ಯಾಕೇಳಿದ್ರೆ ಆ ರಾತ್ರಿ ಹೊತ್ತಲ್ಲಿ ಮರಿಗಳೆಲ್ಲ ಜಾಸ್ತಿ ಇರ್ತದೆ. ಅಥವಾ ನೀವು ಇನ್ನೊಂದು ಏನ್ ಮಾಡಬಹುದು ಹೇಳಿದ್ರೆ, ಈ ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ಏನಿರ್ತದೆ ಅದರ ಎಲೆಗಳನ್ನು ಅಲ್ಲಲ್ಲಿ ಹಾಕಿದ್ರೆ ಅದಕ್ಕೆ ಆಕರ್ಷಿತವಾಗಿ ಬಸವನ ಹುಳ ಬರ್ತದೆ. ಆಗ ಒಟ್ಟಿಗೆ ತೆಗೆದು ಉಪ್ಪಿಗೆ ಹಾಕ್ಬಹುದು ಅಥವಾ ಬೂದಿಗೆ ಹಾಕ್ಬಹುದು. ಮತ್ತು ಈ ಮೊಳಕೆ ಒಡೆಯುವ ಸಂದರ್ಭದಲ್ಲಿ ಹೇಗೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ ಹೇಳಿದ್ರೆ, ಸಣ್ಣ ಸಣ್ಣ ಈ ಕರಟದಲ್ಲಿಯೋ ಇಲ್ಲದ ಸಣ್ಣ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿರುವಂತದನ್ನು ತಂದು ನಮ್ಮ ಸಿಟ್ ಔಟ್ ಅಥವಾ ಬಾಲ್ಕನಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಈ ಟ್ರಾನ್ಸ್ಪರೆಂಟ್ ಕವರ್ಗಳನ್ನು ಮುಚ್ಚುವಂತದ್ದು. ಆ ಪ್ಲಾಸ್ಟಿಕ್ ಕವರ್ಗಳಿಗೆ ಸಣ್ಣ ತೂತಗಳನ್ನು ಮಾಡಬೇಕು ಗಾಳಿ ಆಡ್ಲಿಕ್ಕೆ. ಮತ್ತೆ ಬೆಳಗಿನ ಜಾವ ಪುನಃ ಕವರ್ ತೆಗೆದು ಬಿಸಿಲಿಗೆ ಇಡುವಂತದ್ದು. ಈ ರೀತಿಯೆಲ್ಲ ಮಾಡಿ ನಿತ್ಯ ಮಾಡಿ ಆ ಗಿಡಗಳನ್ನು ಉಳಿಸ್ಕೊಂಡು ಮತ್ತೆ ದೊಡ್ಡ ಗ್ರೋ ಬ್ಯಾಗ್ಗಳಿಗೆ ಹಾಕುವಂತ. ಈ ಕೀಟಗಳ ನಿರ್ವಹಣೆ ಅಂತ ಹೇಳುವಂತದ್ದು ತುಂಬಾ ಶ್ರಮದ ಕೆಲಸ. ಹೌದು ಹೌದು ಹೌದು. ಈಗ ಸೊಪ್ಪು ತರಕಾರಿಗಳಿಗೆ ಬಂದ್ರೆ, ನೀವು ಯಾವ್ದೆಲ್ಲ ಸೊಪ್ಪು ತರಕಾರಿಗಳನ್ನ ಮಾಡ್ತೀರಿ, ಎಲ್ಲಿ ಹೇಗೆ ಮಾಡ್ಕೊಳ್ತೀರಿ? ಸೊಪ್ಪು ತರಕಾರಿಗಳು ಮುಖ್ಯವಾಗಿ ಹರಿವೆಯಲ್ಲಿ ಒಂದು ಮೂರು ನಾಲ್ಕು ಬಗೆ ಬೆಳೆಸಿದ್ದೇನೆ. ಕೆಂಪು ಮತ್ತೆ ಸುಂದರಿ ಹರಿವೆ, ಹಸಿರಿದು, ಬಿಳಿದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಒಂದು ರೀತಿ ನೋಡಿದ್ರೆ ಹರಿವೆ ಬೆಳೆಸೋದು ಸುಲಭ, ಆದ್ರೆ ಅದನ್ನು ಬೀಜ ಹಾಕೋ ಸಂದರ್ಭದಲ್ಲಿ ನಮಗೆ ಒಂದು ದೊಡ್ಡ ಸಮಸ್ಯೆ ಹೇಳಿದ್ರೆ ಇರುವೆಗಳದ್ದು. ಬೀಜಗಳನ್ನೆಲ್ಲ ಇರುವೆ ತಿಂತದೆ. ಅದಕ್ಕೆ ಒಂದು ಉಪಾಯ ಏನ್ ಹೇಳಿದ್ರೆ, ಈ ಬೀಜಗಳನ್ನ ಒಂದು ಕರಟದಲ್ಲಿ ಸ್ವಲ್ಪ ಸೀಮೆಎಣ್ಣೆ ತಕೊಂಡು ಬೀಜವನ್ನು ಅದರಲ್ಲಿ ಒಂದ್ಸತಿ ಮುಳುಗಿಸಿ ಮಣ್ಣಲ್ಲಿ ಹಾಕುದು. ಆಗ ಇರುವೆ ಬರುವುದಿಲ್ಲ ಅದಕ್ಕೆ ಆ ಸೀಮೆಎಣ್ಣೆ ಸ್ಮೆಲ್ಲಿಗೆ. ನಂತರ ಆ ಗಿಡಗಳನ್ನು ಸ್ವಲ್ಪ ದೊಡ್ಡಾದ ಮೇಲೆ ತೆಗೆದು ಬೇರೆ ಜಾಗದಲ್ಲಿ ನೆಡುವಂಥದ್ದು. ಮತ್ತೆ ಅದಕ್ಕೂ ಕೂಡ ಈ ಬಿಳಿ ಹೇನು, ಕಪ್ಪು ಹೇನು ಎಲ್ಲ ಬಾಧೆ ಬರ್ತದೆ. ಅದೇ ನಾನು ಹೇಳಿದಾಗೆ ಆರಂಭಿಕ ಹಂತದಲ್ಲಿ ನಾವು ಯಾವಾಗ ಗುರುತಿಸಿ ವ್ಯವಸ್ಥೆ ಮಾಡುತ್ತೇವೋ, ಗಿಡ ಒಂದು ಹಂತಕ್ಕೆ ದೊಡ್ಡಾದ ನಂತರ ನಮಗೆ ಅಷ್ಟು ಶ್ರಮ ಆಗುದಿಲ್ಲ ಅಷ್ಟೇ. ಅದಕ್ಕೂ ಕಹಿಬೇವಿನ ಎಣ್ಣೆ ಸಿಂಪಡಣೆ ಉಪಯೋಗ ಆಗ್ತದೆ. ಮನೆಯ ಅಡುಗೆಗೆ ಬೇಕಾದಂತಹ ತಿಮರೆ ಆಗ್ಲಿ ಪಾಲಕ್ ಸೊಪ್ಪು ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ? ಪಾಲಕ್ ಸೊಪ್ಪು ಒಂದು ಬಾರಿ ಮಾತ್ರ ಬೆಳೆದದ್ದು, ಅಷ್ಟು ಅದು ಸ್ವಲ್ಪ ಶ್ರಮದಾಯಕ ಅನಿಸ್ತು, ಇಲ್ಲಿಯ ವಾತಾವರಣಕ್ಕೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು. ಕೊತ್ತಂಬರಿ ಸೊಪ್ಪು, ಪುದೀನ, ತುಳಸಿ, ತಿಮರೆ ಮತ್ತೆ ಮಿಂಚುಪತ್ರೆ, ವಿಟಮಿನ್ ಸೊಪ್ಪು ಇಂಥದ್ದನ್ನೆಲ್ಲ ಬಾಲ್ಕನಿಯಲ್ಲಿ ಕೂಡ ಬೆಳೆಸಿದ್ದೇನೆ. ಈಗ ಚಳಿಗಾಲದಲ್ಲಿ ಮಾತ್ರ ಮಾಡುವಂಥದ್ದು ಅಲ್ಲ, ನೀವು ಎಲ್ಲ ಕಾಲಗಳಲ್ಲಿಯೂ ಮಾಡ್ತಾ ಇರ್ತೀರಿ? ನಾನು ಎಲ್ಲ ಟೈಮಲ್ಲಿ ಮಾಡ್ತಾ ಇರ್ತೇನೆ, ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಹೌದು ಅಷ್ಟೊತ್ತಿಗೆ ಎಲ್ಲ ನಿಲ್ಸಿ ಆಗಿರ್ತದೆ. ನಂತರ ಆಗಸ್ಟ್ ನಂತರ, ಸಾಮಾನ್ಯವಾಗಿ ಆಗಸ್ಟ್ ನಂತರ ಏನು ಬೆಳಿತೇವೆ ಎಲ್ಲ ಚೆನ್ನಾಗಿ ಬರ್ತದೆ, ಒಂದು ಹಂತದ ಮಳೆ ಎಲ್ಲ ಕಮ್ಮಿ ಆಗಿರ್ತದೆ. ಮತ್ತು ಈ ಫೆಬ್ರವರಿ ಎಂಡ್ ಮಾರ್ಚ್ ಆ ಟೈಮಲ್ಲಿ ಕೂಡ ಗಿಡಗಳು ಚೆನ್ನಾಗಿ ಬರ್ತದೆ. ಗಿಡ ನೆಡುವಂಥದ್ದು ಆ ಸಮಯ ಅದಕ್ಕೆ ಸೂಕ್ತ. ಆಗ ಇನ್ನು ಬೇಸಿಗೆ ಪೂರ್ತಿ ಶುರುವಾಗಿರುವುದಿಲ್ಲ, ಚಳಿ ಮುಗ್ದಿರ್ತದೆ, ಬೇಸಿಗೆಯ ಹಂತದಲ್ಲಿರ್ತದೆ. ಹಾಗಾಗಿ ಗಿಡಗಳು ಬೆಳೀಲಿಕ್ಕೆ ಒಳ್ಳೆ ಸಮಯ ಅದು. ಈಗ ಗೆಡ್ಡೆ ತರಕಾರಿಗಳನ್ನು ಬೆಳೆಸ್ತೀರಿ ಅಂತ ಹೇಳಿದ್ರೆ, ಈಗ ಗೆಣಸು ಹೇಗಿದ್ರು ಬೆಳೆಸ್ತೀರಿ ನೀವು, ಸುವರ್ಣಗಡ್ಡೆ ಅದೆಲ್ಲ ಯಾವ ರೀತಿ ನೀವು ಬೆಳೆಸುವಂಥದ್ದು? ಸುವರ್ಣಗಡ್ಡೆ ಅದಕ್ಕೆ ಕೂಡ ಒಂದು ದೊಡ್ಡ ಗ್ರೋ ಬ್ಯಾಗ್ ಬೇಕಾಗ್ತದೆ. ನಾನು ಉಪಯೋಗಿಸುವುದು ಗೊಬ್ಬರದ ಚೀಲಗಳನ್ನು, ದೊಡ್ಡದು 25 ಕೆಜಿದು. ಅದಕ್ಕೂ ಹಾಗೆ ಮುಖ್ಯವಾಗಿ ಅದಕ್ಕೆ ಮಣ್ಣು ತುಂಬ ನುಸುಳು ಬೇಕು. ಅದು ನೆಡುವ ಹಂತದಲ್ಲಿಯೇ ಗೊಬ್ಬರ ಹಾಕಬೇಕು, ಮಣ್ಣು, ಗೊಬ್ಬರ, ಒಣ ಎಲೆ, ಇದನ್ನು ಪದರ ಪದರಾಗಿ ಜಾಸ್ತಿ ಒಣ ಎಲೆಯನ್ನು ಹಾಕಬೇಕು. ಸುವರ್ಣಗಡ್ಡೆ ಬೀಜವನ್ನು ಅಡಿಯಲ್ಲಿ ಹಾಕಬೇಕು, ನಂತರ ಇದನ್ನು ಸೇರಿಸ್ತಾ ಹೋಗುವಂಥದ್ದು. ಒಂದ್ಸಲ ಮೊಳಕೆ ಬಂದ ಮೇಲೆ ಅದರ ಮೇಲೆಯಿಂದ ವಾಪಸ್ ಮಣ್ಣು, ಗೊಬ್ಬರ, ಒಣೆಯಲ್ಲಿ ಸೇರಿಸ್ತಾ ಹೋಗ್ಬೇಕು. ಅಂದ್ರೆ ಎಷ್ಟು ಸಮಯಕ್ಕೊಮ್ಮೆ ನೀವು ಸೇರಿಸಿ? ಮಣ್ಣು ತಗ್ಗಿದ ಹಾಗೆ ಸೇರಿಸ್ತಾ ಹೋಗುವಂತದ್ದು. ಈಳ್ಳಿ ಯಾವಾಗ ನೀವು ತೆಗೆಯುವಂತದ್ದು? ಒಂದು ಹಂತದಲ್ಲಿ ಸುವರ್ಣಗಡ್ಡೆ ಎಲೆಯೆಲ್ಲ ಹಳದಿ ಆಗ್ಲಿಕ್ಕೆ ಶುರು ಆಗ್ತದೆ, ಆಗ ನೀರು ಹಾಕುದನ್ನು ನಿಲ್ಲಿಸಬೇಕು. ನಾವು ಪೂರ್ತಿಯಾಗಿ ಎಲೆ ಒಣಗಿದ ನಂತರ ಗೆಡ್ಡೆಗಳನ್ನು ತೆಗಿಬಹುದು. ಅರಸಿನ ಬೆಳೆಸ್ತೀರಿ ಅಂತ ಹೇಳಿದ್ರೆ ಹೇಗೆ, ಯಾವ ವಿಧಾನದಲ್ಲಿ ನೀವು? ಅರಸಿನ ನಮ್ಮಲ್ಲಿ ಎಷ್ಟು ಬೆಳೀತದೆ ಹೇಳಿದ್ರೆ, ನಮ್ಮ ಮನೆ ಖರ್ಚಿಗೆ ಅದನ್ನೇ ಉಪಯೋಗಿಸುವಂತ ನೀವು ಪುಡಿ ಮಾಡಿ? ಹೌದು ಹೌದು, ಅದನ್ನ ಒಣಗಿಸಿ ಇಟ್ಟುಕೊಂಡು ಬೇಕಾದಾಗ ಹುಡಿ ಮಾಡಿ ಉಪಯೋಗಿಸ್ತೇವೆ. ಡಿಸೆಂಬರ್ನಲ್ಲಿ ಸಾಮಾನ್ಯವಾಗಿ ಅರಶಿಣವನ್ನು ತೆಗೆದು ಒಣಗಿಸುವಂಥದ್ದು. ಅದು ಈಗ ಒಂದು ಸತಿದು ತೆಗೆದ ನಂತರ, ಈಗ ನಾನು ಏನ್ ಮಾಡ್ತೇನೆ ಹೇಳಿದೆ, ತಾರಸಿಯಲ್ಲಿ ನಮಗೆ ಮಣ್ಣಿನ ಅಭಾವ ಎಲ್ಲ ಇರುವ ಕಾರಣ ಈ ಸೊಪ್ಪು ತರಕಾರಿಯ ಮಣ್ಣು ಮತ್ತು ಈ ಗೆಡ್ಡೆ ಗೆಣಸು ಏನು ಬೆಳೆಸ್ತೇನೆ ಅದರ ಮಣ್ಣನ್ನ ಸ್ವಾಪ್ ಮಾಡುವಂಥದ್ದು. ಈಗ ನಮಗೆ ಪ್ರತಿ ಸಲ ಬೇರೆ ಮಣ್ಣು ತರ್ಲಿಕ್ಕೆ ಆಗುದಿಲ್ಲ, ಬದಲಾಯಿಸಿಕೊಳ್ಳುವಂಥದ್ದು ಮಣ್ಣನ್ನು ಮೊದಲ ಹಂತ ಅದು. ನಂತರ ಮತ್ತೆ ಅದೇ ಮಣ್ಣಿನ ಮಿಶ್ರಣಕ್ಕೆ ಈ ಒಣ ಎಲೆ ಮುಖ್ಯವಾಗಿ ಬೇಕಾಗುವಂತ ಅದು, ಮತ್ತೆ ಗೊಬ್ಬರ. ಈ ಅರಶಿನ ನೆಡುವಾಗ್ಲೇ, ಈ ಗೆಡ್ಡೆಗಳೆಲ್ಲ ಮುಖ್ಯವಾಗಿ ನೆಡುವಾಗ್ಲೇ ನಾವು ಗೊಬ್ಬರ ಕೊಡಬೇಕು. ಅದಕ್ಕೆ ನಾನು ಒಂದು ಗ್ರೋ ಬ್ಯಾಗ್ನಲ್ಲಿ ಮೂರನ್ನು ಒಟ್ಟಿಗೆ ಒಂದೇ ಕಾಲಕ್ಕೆ ಬೆಳೆಸ್ತೇನೆ. ಹೇಗೆ ಹೇಳಿದ್ರೆ, ಅಡಿಯಲ್ಲಿ ಅರಶಿನದ ಬೀಜಗಳು ಮತ್ತು ಎಲ್ಲ ಒಂದು ಅರ್ಧ ಮುಕ್ಕಾಲಷ್ಟು ಮಣ್ಣು ತುಂಬಿದ ನಂತರ ಆ ಮಣ್ಣಲ್ಲಿ ಹರಿವೆ ಬೀಜ ಹಾಕುವಂಥದ್ದು. ಯಾಕೆಂದ್ರೆ ಹರಿವೆ ಬೇಗ ಆಗಿ ಮುಗಿಯುತ್ತದೆ. ಮತ್ತೆ ಅದೇ ಚಟ್ಟಿಯಲ್ಲಿ ನಡುವಿನಲ್ಲಿ ಯಾವ್ದಾದ್ರೂ ಬಳ್ಳಿ ತರಕಾರಿ, ಅದು ಹೀರೆಯ ಪಡುವಲವ ಅಥವಾ ಹಾಗಲಕಾಯಿ, ಯಾವ್ದಾದ್ರೂ ಒಂದು ಬಳ್ಳಿ ತರಕಾರಿ ಆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಅದು ಆ ಬಳ್ಳಿ ತರಕಾರಿ ಹರಿವೆಲ್ಲ ಆಗಿ ಮುಗಿಯೋದ್ರೊಳಗೆ ಅರಶಿನ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಏನಿಲ್ಲ, ಒಂದ್ಸಲ ಅರಶಿನ ಮೇಲೆ ಬಂದ ನಂತರ ಬೇರೆ ಎಕ್ಸ್ಟ್ರಾ ಯಾವುದನ್ನು ಅದ್ರಲ್ಲಿ ಹಾಕುದಿಲ್ಲ. ಎಷ್ಟು ಪಾಟ್ಗಳಲ್ಲಿ ಹಾಕೊಂಡಿದ್ದೀರಿ ಅರಶಿನ? ಅರಶಿನವನ್ನು ಒಂದು 5-6 ಗ್ರೋ ಬ್ಯಾಗ್ಗಳಲ್ಲಿ, ದೊಡ್ಡ ಗ್ರೋ ಬ್ಯಾಗ್ಗಳಲ್ಲಿ, ಮತ್ತೆ ಒಂದು 3-4 ಪೇಂಟ್ ಬಕೆಟ್ ಅದರಲ್ಲಿ ಕೂಡ ಹಾಕಿದ್ದೇನೆ. ಬೀಜಗಳನ್ನೆಲ್ಲ ಎಲ್ಲಿಂದ ಸಂಗ್ರಹಿಸಿದ್ರಿ ನೀವು? ಅರಶಿನ ಇತ್ತು, ಅದನ್ನು ಇಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ ನಂತರ ಬಹುಶಃ ಊರಿಂದೆಲ್ಲ ಹೋದಾಗ ತಂದದ್ದು, ಔಷಧಿಗೆ ಅಂತ ತಂದಿಟ್ಟ ಗೆಡ್ಡೆಗಳು ತದೆಲ್ಲ ಇಟ್ಟುಕೊಂಡು ಶುರು ಮಾಡಿದ್ದು. ಮತ್ತೆ ನಿಮಗೆ ಒಂದು 2 ಗೆಡ್ಡೆ ಸಿಕ್ಕಿದ್ರೆ ಅದನ್ನು ತುಂಡು ತುಂಡು ಮಾಡಿಕೊಂಡು, ಅಲ್ಲಿ ಎಲ್ಲಿ ಅದು ಮೊಳಕೆ ಬರುವ ಜಾಗ ಇರ್ತದಲ್ಲ ಅಂತ ಜಾಗದಲ್ಲಿ ತುಂಡು ಮಾಡಿಕೊಂಡು ನೀವು ಒಂದನ್ನ 3 ಮಾಡಬಹುದು, 6 ಮಾಡಬಹುದು, ಆ ರೀತಿಯಾಗಿ ಮಾಡಿ ನೆಟ್ಟಂತದ್ದು. ಈಗ ಒಮ್ಮೆ ಬೀಜ ಹಾಕಿದ್ರೆ ಎಷ್ಟು ಸಮಯ ತಗೊಳ್ತದೆ? ಅದೀಗ ಸದಾ ಬೀಜ ಹಾಕುವಂತ ಸಮಯ ಯಾವಾಗ? ಈಗ ಒಂದು ಸತಿ ಇದು ತೆಗೆದ ಕೂಡಲೇ ಅದರಲ್ಲಿ ಡಿಸೆಂಬರ್, ಹೌದು ಡಿಸೆಂಬರ್ನಲ್ಲಿ, ಈಗ ನಾನು ಡಿಸೆಂಬರ್ ಕೊನೆಯ ಒಳಗೆ ಎಲ್ಲ ಗೆಡ್ಡೆಗಳನ್ನು ತೆಗಿತೇನೆ. ಅದರಲ್ಲಿ ಒಳ್ಳೆಯ ಗೆಡ್ಡೆಗಳು ನೆಡ್ಲಿಕ್ಕೆ ಆಗುವಂಥದ್ದನ್ನು ಇಟ್ಟುಕೊಂಡು ಉಳಿದದನ್ನೆಲ್ಲ ಬೇಯಿಸಿ ಅಥವಾ ತುರಿದು ಅದನ್ನು ಒಣಗಿಸುವಂಥದ್ದು ಒಂದು. ಮತ್ತೆ ಅದೇ ಹಂತದಲ್ಲಿ ಈ ತೆಗೆದಿಟ್ಟಂತ ಗೆಡ್ಡೆಗಳನ್ನು ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ನೆಡುದು, ಅಡಿಯಲ್ಲಿ ಮಣ್ಣಿನ ಅಡಿಯಲ್ಲಿ ಹಾಕಿದ್ದು. ಸಾಧಾರಣ ಜೂನಲ್ಲಿ ಮಳೆ ಬರುವಾಗ ಮೆಲ್ಲಕ್ಕೆ ನಿಧಾನಕ್ಕೆ ಮೊಳಕೆ ಬರಲಿಕ್ಕೆ ಶುರು ಆಗ್ತದೆ. ಆ ಹೊತ್ತಿಗೆ ಅದು ಮಾತ್ರ ಉಳ್ಕೊಂಡಿರ್ತದೆ. ಈ ಹರಿವೆದ ಸಮಯ ಕೂಡ ಆಗಿರ್ತದೆ, ಬಳ್ಳಿ ತರಕಾರಿಯು ಸಾಮಾನ್ಯವಾಗಿ ಮುಗ್ದಿರ್ತದೆ. ಈ ಅರಶಿನ ಗಿಡ ನೆಟ್ಟ ಹೊತ್ತಿನಲ್ಲಿ ಕೆಲವು ಸತಿ ಅರಶಿನದ ನಂತರದ ಮೇಲಿನ ಭಾಗದಲ್ಲಿ ಸಾಸಿವೆಯನ್ನು ಬೆಳೆದದ್ದು ಉಂಟು. ಮಣ್ಣಿನ ಆ ಜಾಗ ಬಿಸಿಯಾಗದ ರೀತಿಯಲ್ಲಿಯೂ ಆಯ್ತು, ಉಪಯೋಗಕ್ಕೂ ಆಯ್ತು ಅಂತ ಹೇಳಿ ಸಾಸಿವೆ ಕೂಡ ಹಾಕಿದ್ದೆ ಅರಸಿನದ ಜೊತೆಗೆ. ಹೌದು ಹೌದು. ಮತ್ತು ಬೇರೆ ಏನ್ ಬೆಳಿಲಿಕ್ಕೆ ಆಗ್ತದೆ ಅರಸಿನ ಜೊತೆಗೆ? ಅದೇ ಸೊಪ್ಪು ತರಕಾರಿ ಮಾತ್ರ, ಮತ್ತೆ ಬಳ್ಳಿ ಬಳ್ಳಿ ಕೂಡ ನಡುವಲ್ಲಿ ಬೆಳೆದಿದ್ದೇನೆ. ಅಂದ್ರೆ ನೀವು ದೊಡ್ಡಾಗುವಂಥ ಗಿಡಗಳು ಹಾಕಿದ್ರೆ ತೊಂದರೆ ಆಗ್ತದೆ. ಈಗ ಹಸಿಮೆಣಸೆಲ್ಲ ಹೇಳಿದ್ರೆ ಅದು ದೀರ್ಘಕಾಲ ಇರುವಂತ ಗಿಡಗಳು, ಅಂಥದನ್ನ ನೆಡೋದು ಸ್ವಲ್ಪ ಕಷ್ಟ. ಈ ಬಳ್ಳಿ ತರಕಾರಿ ಹೇಗೂ ಸ್ವಲ್ಪ ಸಮಯದ ನಂತರ ಹೋಗ್ತದೆ, ಬೇಗನೆ ಫಲ ಕೊಟ್ಟು ಮುಗಿಯುವಂತ ಗಿಡಗಳು. ಹೌದು ಹೌದು. ಅದಕ್ಕೆ ಏನಾದ್ರೂ ರೋಗ ಬರುವಂತದ್ದೆಲ್ಲ ಉಂಟು, ಫಂಗಸ್ ರೀತಿಯದ್ದು ಏನಾದ್ರೂ? ಸಾಮಾನ್ಯವಾಗಿ ನಾನು ಗಮನಿಸಿದ ಪ್ರಕಾರ ನನಗೆ ಇಷ್ಟವರೆಗೆ ಏನು ತೊಂದರೆ ಆಗಿಲ್ಲ. ಆದ್ರೆ ಅರಶಿನದ ಎಲೆಗೆ ಸ್ಪೈಡರ್ ಮೈಟ್ಸ್ ಹೇಳಿ ಬರ್ತದೆ, ಅದು ಎಲೆಯ ಅಡಿಯಲ್ಲಿ ಇರುವಂತದ್ದು, ಸಣ್ಣ ಚುಕ್ಕೆ ಚುಕ್ಕೆ ಚುಕ್ಕೆ ಇರ್ತದೆ. ಅದು ಒಂದು ಬಿಟ್ಟರೆ ಗೆಡ್ಡೆಗಳಿಗೆ ಇಷ್ಟವರೆಗೆ ಅಂದ್ರೆ ಈ ವೈಟ್ ಆಂಟ್ ಗೆದ್ದಲೆಲ್ಲ ಬರುವಂತ ಸಾಧ್ಯತೆ ಇರ್ತದೆ, ಅಂದ್ರೆ ತುಂಬಾ ಸಮಯ ಅದು ತೆಗೆಯದ್ರೆ. ಹೌದು ಹೌದು, ತೆಗೆಯದ್ರೆ ಇದ್ರೆ ಫಂಗಸ್ ಅಥವಾ ಗೆದ್ದಲು ಬರುವಂತ ಚಾನ್ಸಸ್ ಇರ್ತದೆ. ಗೆಡ್ಡೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಂಠಿ ನೆಲಮಾವು ಕೂಡ ಬೆಳೆಸಿದ್ದೇನೆ. ಮೂಂಡಿ ಕೆಸು ತುಂಬಾ ಇದೆ ನಮ್ಮಲ್ಲಿ, ಡಿಸೆಂಬರ್ ಸಮಯದಲ್ಲಿ ಅದನ್ನು ಕೂಡ ಕತ್ತರಿಸಿ ಉಪಯೋಗಿಸ್ತೇವೆ. ಮತ್ತು ಹುತ್ತರಿ ಗೆಣಸನ್ನು ಕೂಡ ಬೆಳೆದಿದ್ದೇನೆ. ಹುತ್ತರಿ ಗೆಣಸು ಅಂದ್ರೆ ಏನದು? ಅದು ಒಂದು ರೀತಿಯ ಗೆಡ್ಡೆಯೇ, ಗೆಣಸಿನ ತರ ಇರುತ್ತೆ ನೋಡ್ಲಿಕ್ಕೆ, ಸುವರ್ಣಗೆಡ್ಡೆ ರೀತಿಯಲ್ಲಿ ಇರ್ತದೆ, ದೊಡ್ಡ ಗೆಡ್ಡೆ. ಮತ್ತೆ ಬಹುಶಃ ಗಾತ್ರದ ಮೇಲಿಂದ ನಿಮಗೆ ಆ ರೀತಿ ಅನಿಸ್ಲೂಬಹುದು, ಅಥವಾ ಸಣ್ಣ ಗೆಣಸಿನ ತರವೂ ಇರ್ತದೆ. ಅದು ಮುಖ್ಯವಾಗಿ ಈ ಕೊಡಗಿನಲ್ಲಿ ಹುತ್ತರಿ ಹಬ್ಬ ಅಂತ ಈಗ ಅದು ಇತ್ತೀಚೆಗೆ ಆಯ್ತಷ್ಟೇ, ಆ ಸಮಯದಲ್ಲಿ ಆ ಗೆಣಸನ್ನು ಒಕ್ಕುವ ಕಾರಣ ಹುತ್ತರಿ ಗೆಣಸು ಅಂತ ಹೇಳುದು. ಅದೇ ಬಹುಶಃ ತೂಣ ಗೆಣಸು ಅಂತ ಕೂಡ ಏನೋ ಹೇಳ್ತಾರೆ. ಮತ್ತು ಒಂದು ಬಾರಿ ಒಂದು ಚಟ್ಟಿಯಲ್ಲಿ ಭತ್ತವನ್ನು ಕೂಡ ಬೆಳೆದಿದ್ದೆ ಖುಷಿಗೋಸ್ಕರ, ಚೆನ್ನಾಗಿ ಬಂತದ್ದು ಒಂದು ಚಟ್ಟಿಯಲ್ಲ ಅಷ್ಟೇ. ಮಕ್ಕಳಿಗೆ ತೋರಿಸ್ಲಿಕ್ಕೂ ಆಯ್ತು, ಅವರಿಗೂ ಆಸಕ್ತಿ ಬರ್ತದೆ ಹೇಗೆ ಆಗ್ತದೆ ಹೇಳಿ ಮನೆಯಲ್ಲಿ ಅದನ್ನೊಂದು ತೋರಿಸಿದ್ದೇನೆ ಅವರಿಗೆ. ನುಗ್ಗೆ ಗಿಡ ಬೆಳೆದ್ರಿ ಅಂತ ಹೇಳಿದ್ರಿ ನೀವು, ಹೌದು, ಎಷ್ಟು ಗಿಡಗಳನ್ನು ಬೆಳೆದಿದ್ರಿ? ನುಗ್ಗೆ ಎರಡು ಚಟ್ಟಿಯಲ್ಲಿ ಇರುವಂತದ್ದು, ಅದು ಎತ್ತರಕ್ಕೆ ಬೆಳೀತದೆ. ಹೌದು. ಯಾವ ರೀತಿ ನೀವು ಅದನ್ನು ನಿರ್ವಹಣೆ ಮಾಡ್ತೀರಿ ಜಾಸ್ತಿ ಎತ್ತರ ಹೋಗೋದಾಗಿ? ನುಗ್ಗೆ ಗಿಡವನ್ನು ಕೂಡ ನಾವು ಆಗಾಗ ಕತ್ತರಿಸ್ತಾ ಇರಬೇಕು. ಆಗ ಅದಕ್ಕೆ ನೋಡ್ಸ್ ಅಂತ ಏನ್ ಹೇಳ್ತೇವಲ್ಲ, ಆ ಜಾಗದಿಂದ ಹೊಸ ಚಿಗುರು ಬರ್ಲಿಕ್ಕೆ ಶುರು ಆಗ್ತದೆ. ಅದನ್ನ ಜಾಸ್ತಿ ಎತ್ತರಕ್ಕೆ ಹೋಗ್ಲಿಕ್ಕೂ ಬಿಡುವುದಿಲ್ಲ. ಆಗಾಗ ಅದ ನುಗ್ಗೆ ಎಲೆಯನ್ನು ತೆಗಿತಾ ಇರ್ತೇನೆ, ಮನೆಯಲ್ಲಿ ಉಪಯೋಗಿಸ್ತಾ ಇರ್ತೇವೆ ಅದನ್ನು. ಒಂದು ಸತಿ ಬೆಳಿಗ್ಗೆ ಎದ್ದು ಕೈತೋಟಕ್ಕೆ ಸುತ್ತು ಹಾಕಿದ್ರೆ ಬಾಯಿ ಆಡಿಸ್ಲಿಕ್ಕೆ ಸುಮಾರು ವಸ್ತುಗಳು ಸಿಗ್ತದೆ. ನುಗ್ಗೆ ಸೊಪ್ಪು, ಪುದೀನ, ತುಳಸಿ, ಮತ್ತೆ ಎಳೆ ತೊಂಡೆಕಾಯಿ ಅಥವಾ ಎಳೆ ಬೆಂಡೆಕಾಯಿ, ಅಲಸಂಡೆ ಎಲ್ಲವೂ ಒಂದು ಸತಿಗೆ ಬೆಳಗಿನ ತಿಂಡಿ ಅಲ್ಲೇ ಮುಗಿಸ್ಕೊಂಡು. ಹೌದು, ಒಂದಷ್ಟು ಅದು ಆರೋಗ್ಯದಾಯಕ. ಹೌದು, ತುಂಬಾ ಖುಷಿ ಆಗ್ತದೆ, ಎಲ್ಲ ಫ್ರೆಶ್ ಫ್ರೆಶ್ ಆಗಿರ್ತದೆ ಆ ಹೊತ್ತಿಗೆ, ವಾತಾವರಣವು ಚೆನ್ನಾಗಿರ್ತದೆ, ಗಿಡಗಳು ಕೂಡ ಚಂದ ಇರ್ತದೆ, ಖುಷಿ ಆಗ್ತದೆ ಅಷ್ಟೊತ್ತಿಗೆ. ಹಣ್ಣಿನ ಗಿಡಗಳನ್ನು ಏನಾದರೂ ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ? ಹಣ್ಣಿನ ಗಿಡಗಳು ನಾನು ಬೆಳೆದದ್ದು ಎರಡೇ ಎರಡು, ಒಂದು ಕಂಬಳಿ ಹಣ್ಣು ಅಥವಾ ಮಲ್ಬೆರಿ ಅಂತ ಏನು ಹೇಳ್ತೇವೆ ಅದು, ಮತ್ತೊಂದು ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ ಕೂಡ ಚೆನ್ನಾಗಿ ಬಂತು. ಅದು ಕೂಡ ಕಂಬಳಿ ಹಣ್ಣು, ಅದರ ನಿರ್ವಹಣೆ ಹೇಗೆ ಹೇಳಿದ್ರೆ, ನೀವು ಆಗಾಗ ಗಿಡವನ್ನು ಕತ್ತರಿಸಬೇಕು, ಬುಡ ಬಿಡಿಸಿ ಗೊಬ್ಬರ ಕೊಡಬೇಕು. ಆಗ ಕೂಡಲೇ ನಿಮಗೆ ನೆಕ್ಸ್ಟ್ ಚಿಗುರು ಬರುವಾಗಲೇ ಅದರಲ್ಲಿ ಹೂವಾಗಿ ಹಣ್ಣು ಬಂದಾಗ್ತದೆ. ಅದೇ ಕಂಬಳಿ ಹಣ್ಣಿನ ಗಿಡವನ್ನು ನೆಲದಲ್ಲಿ ನೆಟ್ಟಾಗ ಅಷ್ಟು ಬೇಗ ಫಲ ಬರುವುದಿಲ್ಲ. ಅದು ಅದು ಒಂದು ಮರದ ಸಣ್ಣ ಮರದ ರೀತಿಯಲ್ಲಿ ಬೆಳೀತಾ ಹೋಗ್ತದೆ, ಬಿಟ್ಟರೆ ಫಲ ಕಮ್ಮಿ. ಈಗ ನೀವು ಇಷ್ಟೆಲ್ಲ ತರಕಾರಿಗಳನ್ನ ಬೆಳೀತಾ ಇದ್ದೀರಲ್ಲ, ಮಾರಾಟ ಮಾಡುವಂತ ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ಮನೆಯ ಖರ್ಚಿಗೆ. ಮತ್ತು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕದವರಿಗೆ ಹಂಚ್ತೇನೆ, ಅವರು ತುಂಬಾ ಖುಷಿ ಪಡ್ತಾರೆ. ನಮ್ಮಲ್ಲಿ ಹೇಗಿದೆ ಅಂದ್ರೆ, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಏನಾದ್ರೂ ಹಳೆ ಬಕೆಟ್ ಇದ್ರೆ ಅಥವಾ ಪೇಂಟ್ ಬಕೆಟ್ ಇದ್ರೆ ಅಥವಾ ದೊಡ್ಡ ಕಂಟೈನರ್ಸ್ ಏನಿದ್ರೆ ಯಾವ್ದನ್ನು ಬಿಸಾಡುದಿಲ್ಲ, ನಿಂಗೆ ಬೇಕಾ ಗಿಡ ನೆಡ್ ಅಂತ ಹೇಳಿ ತಂದು ಕೊಡ್ತಾರೆ. ಹೌದು, ತುಂಬಾ ಖುಷಿ ಪಡ್ತಾರೆ. ಈಗ ತಾರಸಿ ಕೃಷಿ ಮಾಡೋದ್ರಿಂದ ನೀವು ಕಂಡುಕೊಂಡಂತ ಅಂಶಗಳು ಯಾವುದು? ಮೊದಮೊದಲು ಒಂದಷ್ಟು ಏಳು ಬೀಳುಗಳನ್ನ ಕಂಡದ್ದಾಯ್ತು, ಯಾಕೆಂದ್ರೆ ಮಣ್ಣಿನ ಸವಾಲುಗಳು ಜಾಸ್ತಿ ತಾರಸಿ ಕೃಷಿ. ಹೌದು, ಯಾಕೆ ಹೇಳಿದ್ರೆ ಮಣ್ಣಿನ ಮಿಶ್ರಣ ಹೇಗಿರಬೇಕು, ಮತ್ತೆ ಕೀಟ ನಿರ್ವಹಣೆ ಹೇಗೆ, ರೋಗಗಳ ನಿರ್ವಹಣೆ ಹೇಗೆ, ಯಾವ ಟೈಮಲ್ಲಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು, ಈ ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಕ್ರಮೇಣ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ನನಗೆ ಒಳ್ಳೆಯ ಸುಧಾರಣೆ ಸಿಕ್ಕಿತ್ತು. ಮತ್ತೆ ಅದರಲ್ಲಿ ಏನು ಒಂದು ಬಹಳಷ್ಟು ಅನುಭವಗಳು ಸಿಕ್ಕಿತ್ತು, ಚೆನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈ ಗಿಡಗಳ ಜೊತೆಗಿನ ಸಮಯ ಏನಿದೆಲ್ಲ, ಅದು ನಾವು ಮಕ್ಕಳೊಟ್ಟಿಗೆ ಕಳೆದ ಹಾಗೆ, ಈ ಮಕ್ಕಳ ಲಾಲನೆ ಪಾಲನೆ ಹೇಗೆ ಮಾಡ್ತೇವೋ ಅದೇ ರೀತಿ ಇದು. ಟೈಮ್ ಪಾಸ್ ಅಂತ ಹೇಳುದು ಸುಮ್ಮನೆ ಇದು. ನೀವು ಒಂದು ಸತಿ ಗಿಡದ ಜೊತೆಗೆ ಹೋದ್ರೆ ಮತ್ತೆ ಹಿಂದೆ ಬರ್ಲಿಕ್ಕೆ ಮನ್ಸಾಗುದಿಲ್ಲ. ತುಂಬಾ ಖುಷಿ ಸಿಗ್ತದೆ, ಒಳ್ಳೆ ಗಾಳಿ ಸಿಗ್ತದೆ, ಮನಸ್ಸಿಗೆ ಖುಷಿ ಸಿಕ್ಕತ್ತೆ. ಮತ್ತೆ ಈ ಗಿಡಗಳ ಸಂಪರ್ಕ ಇದೆಲ್ಲ, ಅಲ್ಲಿ ಗಿಡಗಳೊಟ್ಟಿಗೆ ಕಳೆಯುವ ಸಮಯ ಯಾವ ಧ್ಯಾನಕ್ಕೂ ಕಮ್ಮಿ ಇಲ್ಲ. ನಗರಗಳಲ್ಲಿ ತಾರಸಿ ಕೃಷಿ ಮಾಡುವುದು ಸವಾಲಿನ ಕೆಲಸವಾದರೂ ತುಂಬ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಮನೆಗೆ ಬೇಕಾದ ಆರೋಗ್ಯಕರ ತರಕಾರಿಗಳನ್ನು ನಾವು ಪಡ್ಕೊಳ್ಬಹುದು ಅಂತ ತಿಳಿಸಿಕೊಟ್ಟಿದ್ದೀರಿ ಮೇಡಮ್. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ